ಡಿಜಿಟಲ್ ಟ್ರಾನ್ಸಾಕ್ಷನ್ ಫೇಲ್ ಆದ್ರೆ ಮತ್ತು ಅಕೌಂಟ್ ನಿಂದ ಹಣ ಕಟ್ ಆದ್ರೆ ಬ್ಯಾಂಕ್ ಹಣವನ್ನು ಸಮಯಕ್ಕೆ ಹಿಂತಿರುಗಿಸುತ್ತೆ. ಇಲ್ದಿದ್ರೆ ಪರಿಹಾರ ಶುಲ್ಕದ ಸೌಲಭ್ಯ ಇದೆ. ಇಲ್ಲಾಂದ್ರೆ RBI ಒಂಬಾಟ್ಸ್ಮನ್ ಗೆ ನೀವು ದೂರು ನೀಡಿ. ನನ್ನ ಫೀಸ್ RBI ಹೇಳುತ್ತೆ. ಜಾಣರಾಗಿರಿ, ಜಾಗರೂಕರಾಗಿರಿ. ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಕಾರ್ಯಕ್ರಮ ಕೃಷಿ ರಂಗ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ನಮ್ಮ ಇಂದಿನ ಕೃಷಿರಂಗದಲ್ಲಿ ಸುಗಂಧರಾಜ ಹೂವಿನ ಬೆಳೆ ಬೇಸಾಯ ಕುರಿತು ಡಾಕ್ಟರ್ ಕೆವಿ ಜಯಪ್ರಸಾದ್ ಅವರೊಂದಿಗೆ ಸಂದರ್ಶನ, ಬಳಿಕ ಕೃಷಿ ಮಾಹಿತಿ. ಈಗ ಡಾಕ್ಟರ್ ಕೆವಿ ಜಯಪ್ರಸಾದ್ ಅವರೊಂದಿಗೆ ಸಂದರ್ಶನ. ರೈತ ಬಾಂಧವರೇ, ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ಸುಗಂಧರಾಜ ಹೂವಿನ ಬೇಸಾಯ ಕ್ರಮಗಳನ್ನು ಕುರಿತು ಡಾಕ್ಟರ್ ಜಯಪ್ರಸಾದ್ ಅವರೊಂದಿಗೆ ಸಂದರ್ಶನ. ನಮಸ್ಕಾರ ಡಾಕ್ಟರ್ ಜಯಪ್ರಸಾದ್ ಅವರೇ. ನಮಸ್ಕಾರ. ಸುಗಂಧರಾಜ ಮುಖ್ಯವಾದ ಹೂವಿನ ಬೆಳೆ. ಹೌದು, ಈ ಬೆಳೆಗೆ ಸಾಕಷ್ಟು ಬೇಡಿಕೆ ಇದ್ದೇ ಇರುತ್ತೆ ಯಾವಾಗಲೂ. ಹೌದು, ನಮ್ಮ ರೈತ ಬಾಂಧವರು ಕೂಡ ಈಗ ಸುಗಂಧರಾಜ ಹೂವಿನ ಬೇಸಾಯವನ್ನು ಸಾಕಷ್ಟು ಪ್ರಮಾಣದಲ್ಲಿ ಮಾಡ್ತಾ ಇದ್ದಾರೆ. ಹೌದು, ತಾವಿವತ್ತು ಈ ಸುಗಂಧರಾಜ ಹೂವಿನ ಬೇಸಾಯ ಕ್ರಮಗಳ ಬಗ್ಗೆ ನಮ್ಮ ರೈತ ಬಾಂಧವರಿಗೆ, ರೈತ ಮಹಿಳೆಯರಿಗೆ ಪರಿಚಯವನ್ನು ಮಾಡಿಕೊಡಬೇಕು. ಪ್ರಾರಂಭದಲ್ಲಿ ಈ ಸುಗಂಧರಾಜ ಹೂವಿನ ಬೆಳೆಯ ಪ್ರಾಮುಖ್ಯತೆ ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ತೀರಾ? ಅಗತ್ಯವಾಗಿ ಹೇಳ್ಕೊಳ್ಳೋಣ. ನಿಮಗೆಲ್ಲ ತಿಳಿದಿರುವ ಹಾಗೆ ಸುಗಂಧರಾಜ ಹೂವು ಒಂದು ಮುಖ್ಯವಾದ ವಾಣಿಜ್ಯ ಹೂವಿನ ಬೆಳೆ. ಅದು ನಮ್ಮ ಕರ್ನಾಟಕದಲ್ಲಂತೂ ತುಂಬ ಪ್ರಾಮುಖ್ಯತೆ, ತುಂಬ ಪ್ರಾಮುಖ್ಯತೆ ಇದೆ, ತುಂಬ ಬೇಡಿಕೆ ಇದೆ. ಈ ಹಬ್ಬ ಹರಿದಿನಗಳಲ್ಲಿ ಇದಕ್ಕೆ ಪೂಜೆಗೆ ಇದಕ್ಕೆ ಎಲ್ಲದಕ್ಕೂ ಅದನ್ನು ಉಪಯೋಗಿಸ್ತಾರೆ. ಈಗ ಹಾರ ಹಾಕ್ಲಿಕ್ಕೂ ಇದನ್ನೇ ಬಳಸ್ತಾರೆ. ಮದುವೆಗಳಲ್ಲೂ ಬಳಸ್ತಾರೆ, ಮತ್ತೆ ಡೆಕೋರೇಷನ್ಗೆ, ಮದುವೆ ಮನೆಯಲ್ಲೆಲ್ಲ ಇದು ಮಾಡಲಿಕ್ಕೆ ತುಂಬಾ ಬೇಡಿಕೆ ಇದೆ. ಈಗ ದಿನ ದಿನೇ ಹೆಚ್ಚಾಗ್ತಾ ಇದೆ ಬೇಡಿಕೆಯನ್ನು. ಇದು ರಜನಿಗಂಧನ ಅಂತ ಕರೀತಾರೆ ಇದಕ್ಕೆ, ಉತ್ತರ ಭಾರತದಲ್ಲೆಲ್ಲ. ಈ ಬಿಳಿ ಹೂವನ್ನು ಮುಖ್ಯವಾಗಿ ನಾವು ಹೂವಿನ ಹಾರ ಮಾಡಲಿಕ್ಕೆ ಮತ್ತೆ ಡೆಕೋರೇಷನ್ ಮಾಡಲಿಕ್ಕೆ ಅಂತದಕ್ಕೆಲ್ಲ ಉಪಯೋಗಿಸ್ತೇವೆ. ಅದರಲ್ಲಿ ಪೂರ್ತಿ ಹೂ ದಂಟಿನ ಸಮೇತ, ಅಂತಂದ್ರೆ ಸ್ಟಾಕ್ ಸಮೇತ, ಈ ಹೂದಾನಿಗಳಲ್ಲಿ ಯೂಸ್ ಮಾಡ್ಲಿಕ್ಕೆ ಮತ್ತೆ ಬೊಕ್ಕೆಗಳ್ ಮಾಡ್ಲಿಕ್ಕೆ, ಹೂಗುಚ್ಚಗಳನ್ನ ಮಾಡ್ಲಿಕ್ಕೆ ಎಲ್ಲ ಉಪಯೋಗಿಸ್ಕೊಳ್ತೇವೆ. ತೊಟ್ಟು ಇರುವಂತೆ ನಾವು ಕಟಾವು ಮಾಡ್ಬೇಕಾಗ. ಹೌದು ಹೌದು, ತೊಟ್ಟಿನ ಸಮೇತ ಕಟಾವು ಮಾಡಿ ಮನೆಗಳಲ್ಲಿ ಇಟ್ಕೊಳ್ಳಿಕ್ಕೆ ಇದಿರ್ತದೆ. ಇಡೀ ಮನೆಯೆಲ್ಲ ಒಂಥರ ಸುವಾಸನೆ ಬರ್ತಾ ಇರ್ತದೆ. ಮತ್ತೆ ಇದರಿಂದ ಸುಗಂಧ ದ್ರವ್ಯ ತೆಗಿತಾರೆ, ತೈಲ ತೆಗೆದು ಹೊರದೇಶಕ್ಕೆ ರಫ್ತು ಮಾಡ್ತಾರೆ. ನಮ್ಮ ರಾಜ್ಯದಲ್ಲಿ ಎಲ್ಲೆಲ್ಲಿ ಹೆಚ್ಚಾಗಿ ಬೆಳೀತಾರೆ? ಇದು ಸಾಧಾರಣ ನಮ್ಮ ರಾಜ್ಯದಲ್ಲಿ ಹೇಳಬೇಕಾದ್ರೆ ಬೆಂಗಳೂರು, ತುಮಕೂರು, ಕೋಲಾರ, ಮೈಸೂರು, ಧಾರವಾಡ ಇಲ್ಲೆಲ್ಲ ಜಾಸ್ತಿ ಬೆಳೀತಾ ಇದ್ದಾರೆ. ಮತ್ತೆ ಈ ಕರ್ನಾಟಕದಲ್ಲದೆ ತಮಿಳುನಾಡು, ಮಹಾರಾಷ್ಟ್ರ ಮತ್ತೆ ಪಶ್ಚಿಮ ಬಂಗಾಳದಲ್ಲಿ ಕೂಡ ತುಂಬಾ ಬೆಳೀತಾರೆ. ಮತ್ತೆ ಇದರಲ್ಲಿ ಒಂದು ದಳ, ಎರಡು ದಳ ಈ ರೀತಿಯಾಗೂ ಕೂಡ ಇರುತ್ತೆ. ಹೌದು ಹೌದು ಹೌದು, ಅದರಲ್ಲಿ ನಾವು ಸಿಂಗಲ್ಸ್ ಡಬಲ್ಸ್ ಅಂತ ಹೇಳ್ತೀವಿ ಇಂಗ್ಲಿಷ್ ನಲ್ಲಿ. ತಳಿಗಳು ಹೌದು, ಅಂದ್ರೆ ತಳಿಗಳು ಅಂದ್ರೆ ಅದರಲ್ಲಿ ಬೇರೆ ಬೇರೆ ತಳಿಗಳಿದೆ. ಇದು ಮುಖ್ಯವಾಗಿ ಎರಡು ವಿಧಗಳು. ಹೌದು, ಅಂದ್ರೆ ಒಂದು ರೌಂಡ್ ಹೆಸರುಗಳು ಇರುವಂತದ್ದು, ಡಬಲ್ ಹೆಸರು ಇರುವಂತದ್ದು, ಅಂದ್ರೆ ಡಬಲ್ಸ್ ಸಿಂಗಲ್ಸ್ ಅಂತ ಹೇಳಿ ಮಾಡ್ತೇವೆ. ಇದು ಇಲ್ಲಿ ಕರ್ನಾಟಕದಲ್ಲಿ ಸುಮಾರು 1400 ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೀತಾ ಇದ್ದಾರೆ. ಮತ್ತೆ ಇದರ ಉತ್ಪಾದನೆಯೂ ಸುಮಾರು 10,000 ಟನ್ ಅಷ್ಟು ಇದೆ ಇವಾಗ. ಮತ್ತೆ ನಾವು ಬರೀ ಹೂಗಷ್ಟೇ ಅಲ್ಲ, ಸುಗಂಧ ದ್ರವ್ಯ ತೆಗೆಯೋದಕ್ಕೂ ಬಳಸ್ತಾರೆ. ಹೌದೌದು, ಅದಕ್ಕೂ ತುಂಬಾ ಬೇಡಿಕೆ ಇದೆ, ಸ್ಪೆಷಲಿ ಅರೇಬಿಯನ್ ಕಂಟ್ರೀಸ್ ಇಂದ, ಈ ಕಡೆಯಿಂದ ಸೌದಿ ಅರೇಬಿಯಾ ಕಡೆ ಎಲ್ಲ ತುಂಬಾ ಉಪಯೋಗಿಸ್ತಾರೆ. ಇದರಲ್ಲಿ ಬೇಡಿಕೆ ಇದೆ. ಹೌದು ಹೌದು, ಈಗ ಸಾಧಾರಣ ಊದುಬತ್ತಿ ತಯಾರಿಕೆ, ಸೋಪು ಇಂಥದ್ರಲ್ಲೆಲ್ಲ ತುಂಬಾ ಉಪಯೋಗಿಸ್ತಾರೆ, ಬಳಸ್ತಾರೆ. ಈಗ ಸುಗಂಧರಾಜ ಹೂವಿನ ಬೆಳೆಗೆ ಹವಾಗುಣ ಹೇಗಿರಬೇಕು, ಮಣ್ಣು ಹೇಗಿರಬೇಕು ಅಂತಾರೆ? ಇದು ಸಾಧಾರಣ ಉಷ್ಣವಲಯದಲ್ಲಿ ಜಾಸ್ತಿಯಾಗಿ ಬೆಳೆಯೋದು. ಈ ಸಮತೋಷ್ಣ ವಲಯದಲ್ಲೂ ಬೆಳಿಬೋದು, ಅಂದರೆ ಸಬ್ ಟ್ರಾಪಿಕಲ್ ಕ್ಲೈಮೇಟಲ್ಲಿ ಸಹಿತ ಬೆಳಿಬೋದು. ಈ ಉಷ್ಣಾಂಶ ಸುಮಾರು ಒಂದು 20-30 ಡಿಗ್ರಿ ಸೆಲ್ಸಿಯಸ್ ಅಷ್ಟಿದ್ರೆ ಒಳ್ಳೆಯದು. ಅದಕ್ಕಿಂತ ಜಾಸ್ತಿ ಆದರೆ ಏನಾಗ್ತದೆ, ಈ ಹೂವಿನ ಗುಣಮಟ್ಟ ಹಾಳಾಗ್ತದೆ, ಮತ್ತು ಹೂಗಂಚಲು ಸ್ವಲ್ಪ ಉದ್ದ ಕಡಿಮೆ ಆಗಿಬಿಡ್ತದೆ, ಅದನ್ನೇ ಸ್ವಲ್ಪ ಹೂವಿನ ಗುಣಮಟ್ಟ ಕಡಿಮೆ ಆಗ್ತದೆ, ಸ್ವಲ್ಪ ಇಳುವರಿ ಕಡಿಮೆ ಆಗಿಬಿಡುತ್ತೆ. ಮತ್ತು ಈ ಮಣ್ಣಿನ ವಿಷಯ ನೀವು ಕೇಳಿದಾಗೆ, ಸಾಧಾರಣ ಎಲ್ಲ ಥರ ಮಣ್ಣಲ್ಲೂ ಇದನ್ನು ಬೆಳಿಬೋದು, ಆದರೆ ಏನಂದರೆ ನಾವು ಗಡ್ಡೆಗಳಿಂದ ಇದನ್ನು ಬೆಳೆಯೋದು, ಅದರಿಂದಾಗಿ ಏನಂದರೆ ಮಣ್ಣು ಸ್ವಲ್ಪ ಚೆನ್ನಾಗಿ ನೀರು ಬಸಿದು ಹೋಗುವಂಥ ಮಣ್ಣು ಬೇಕಾಗ್ತದೆ. ಹುಡುಗುಡಿಯಾಗಿರ್ಬೋದು. ಹೌದು ಹೌದು, ಸಾಧಾರಣ ಮರಳು ಮಿಶ್ರಿತ, ಜಾಸ್ತಿ ಮರಳು ಮಿಶ್ರಿತ ಗೋಡ್ ಮಣ್ಣು ಭಾಳ ಅನುಕೂಲ. ಫಲವತ್ತತೆ ಇರಬೇಕು, ನೀರು ಬಸ್ತು ಹೋಗುವಾಗೂ ಇರಬೇಕು, ನೀರು ನಿಲ್ಲಬಾರ್ದು, ಅದು ಮಾತ್ರ ಬಹಳ ಮುಖ್ಯ ನೋಡಿ. ಮತ್ತೆ ತೇವಾಂಶನೂ ಹಿಡಿದಿಟ್ಕೊಳ್ಬೇಕು, ಸಾವಯವ ಅಂಶ ಇರಬೇಕು. ಹೌದು ಹೌದು, ಅದನ್ನು ಮುಖ್ಯ. ಈ ಸುಗಂಧರಾಜ ಹೂನಲ್ಲಿರುವಂತಹ ಪ್ರಭೇದಗಳು ಮತ್ತೆ ತಳಿಗಳ ಬಗ್ಗೆ ತಿಳಿಸ್ಕೊಡ್ತೀರಾ? ಇದರಲ್ಲಿ ಸುಮಾರು ಒಂದು 12 ಪ್ರಭೇದಗಳಿವೆ ಬೇರೆ ಬೇರೆ. ಆದರೂ ನಾವು ಮುಖ್ಯವಾಗಿ ಉಪಯೋಗಿಸುವಂಥದ್ದಂದ್ರೆ ಪಾಲಿಯಾಂಥಸ್ ಟ್ಯೂಬರೋಸಾ ಅಂತೇಳಿ, ಅದು ಬಹಳ ಮುಖ್ಯವಾದ್ದು. ಇದರಲ್ಲಿ ಅದೇ ನಾನು ಮೊದಲೇ ಹೇಳಿದಾಗೆ ಸಿಂಗಲ್ಸ್ ಮತ್ತು ಡಬಲ್ಸ್, ಅಂದರೆ ಒಂದು ಸುತ್ತಿನ ದಳದ ಹೂವು ಮತ್ತು ಎರಡು ಸುತ್ತಿನ ದಳದ ಹೂವು, ಎರಡು ರೀತಿ ಇದು ಬರ್ತದೆ. ಇದರಲ್ಲೂ ನಿಮ್ಗೆ ಹೇಳಬೇಕಾದ್ರಲ್ಲಿ ವೆರೈಟೀಸ್, ಅಂದರೆ ಬೇರೆ ಬೇರೆ ಜಾತಿ ಇದರಲ್ಲಿ ಸುಮಾರು ವೆರೈಟಿಗಳಿದೆ. ಅಂದರೆ ಈಗ ಸ್ಥಳೀಯ ಸಿಂಗಲ್ಸ್, ಅಂದರೆ ಒಂದು ಸುತ್ತಿನ ದಳದ ಹೂವು ಇರುವಂಥದ್ದು, ಮತ್ತು ಡಬಲ್ ಎರಡು ಸುತ್ತು ಹೂವು ಇರೋದು, ದಳ ಇರುವಂಥದ್ದು, ಶೃಂಗಾರು, ಸುವಾಸಿನಿ, ಪ್ರಜ್ವಲ್, ರಜತ್ರೇಖ, ಸ್ವರ್ಣರೇಖ ಮತ್ತು ವೈಭವ್, ಇದೆಲ್ಲ ಮುಖ್ಯವಾದವುಗಳು ನೋಡಿ. ಅದರಲ್ಲೂ ಈ ಶೃಂಗಾರು, ಪ್ರಜ್ವಲ್ಲು, ಸುವಾಸಿನಿ ಮತ್ತು ವೈಭವ್ ತಳಿಗಳು ನಮ್ಮ ಭಾರತೀಯ ತೋಟಗಾರಿಕಾ ಸಂಶೋಧನಾ ಕೇಂದ್ರ ಹೆಸರುಘಟ್ಟದಲ್ಲಿ ಇದೆ ನೋಡಿ, IIHR ಅಂತ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಹಾರ್ಟಿಕಲ್ಚರ್ ರಿಸರ್ಚ್, ಅವರು ಅಭಿವೃದ್ಧಿ ಮಾಡಿರುವಂಥದ್ದು. ಅದರಲ್ಲೂ ಈ ಶೃಂಗಾರ ತಳಿ ಹೂಗಳು ಒಂದು ಸುತ್ತಿನ ದಳ ಇರುವಂಥ ಹೂಗಳು, ಸಿಂಗಲ್ ಹೌದು ಸಿಂಗಲ್, ಇದರಲ್ಲಿ ಸುವಾಸನೆ ಜಾಸ್ತಿ ಇರುತ್ತೆ, ಹೂಗಳು ಸ್ವಲ್ಪ ಹಳದಿ ಮಿಶ್ರಿತವಾಗಿರ್ತದೆ. ಹೆಚ್ಚು ಹೂಗಳದ್ದು ಬಿಡಿ ಹೂಗಳಿಗೆ ಹಾಗೂ ಸುಗಂಧ ದ್ರವ್ಯ ತಯಾರಿಕೆಗೆ ಬಹಳ ಒಳ್ಳೆಯದು. ಸ್ಥಳೀಯ ತಳಿಗಳಿಗಿಂತ ಸುಮಾರು ಒಂದು 30-35% ಜಾಸ್ತಿ ಇಳುವರಿ ಕೊಡ್ತದೆ ಇದು. ಇನ್ನೊಂದೇನೆಂದ್ರೆ ಈ ಜಂತುಗಳ ಬಾಧೆ ಕೂಡ ಇದರಲ್ಲಿ ಕಡಿಮೆ, ಅದನ್ನು ತಡೆಯುವ ಶಕ್ತಿ ಇದೆ, ಇದಕ್ಕೆ ಇಳುವರಿನೂ ಒಳ್ಳೆಯ ಇಳುವರಿನೂ ಚೆನ್ನಾಗಿ ಬರುತ್ತೆ. ಒಂದು 15 ಟನ್ನಷ್ಟು ಒಂದು ಹೆಕ್ಟೇರ್ ಪ್ರದೇಶಕ್ಕೆ ಒಂದು ವರ್ಷದಲ್ಲಿ ಬರಬಹುದು. ಈ ಸುವಾಸಿನಿ ತಳಿ ಅಂತ ಇನ್ನೊಂದಿದೆ, ಇದು ಬಹುಸುತ್ತಿನ ಅಂದ್ರೆ ಡಬಲ್ಸ್, ಇದು ಸುವಾಸನೆ ಚೆನ್ನಾಗಿದೆ, 25% ಜಾಸ್ತಿ ಇಳುವರಿ ಕೊಡ್ತದೆ. ಮತ್ತೆ ಹೂದಾನಿಯಲ್ಲಿ ಜೋಡಣೆ ಮಾಡಲಿಕ್ಕೆ ಮತ್ತೆ ಬೊಕ್ಕೇಸ್ ಮಾಡಲಿಕ್ಕೆ, ಅಂದರೆ ಹೂಗುಚ್ಛಗಳು ಮಾಡಲಿಕ್ಕೆ, ಇಂಥದಕ್ಕೆಲ್ಲ ಬಹಳ ಅನುಕೂಲ ಇದು. ಸುಮಾರು ಒಂದು 1.5 ಲಕ್ಷ ಕದರುಗಳನ್ನ ಕೊಡ್ತದೆ ಹೆಕ್ಟೇರ್ ಪ್ರದೇಶಕ್ಕೆ. ಇದನ್ನ ಬಿಟ್ಕೊಂಡ್ರೆ ಇನ್ನು ಬೇರೆ ಇದಂದ್ರೆ ಪ್ರಜ್ವಲ್ ತಳಿ, ಇದು ಸಹಿತ ಉದ್ದವಾಗಿದ್ಬಿಟ್ಟು ಸದೃಢವಾಗಿದೆ, ಸ್ವಲ್ಪ ಹಾರ್ಡಿ ನೇಚರ್ ಅಂತ ಹೇಳ್ಬೋದು. ಮೊಗ್ಗುಗಳು ಸ್ವಲ್ಪ ಹಳದಿ ಮಿಶ್ರಿತವಾಗಿದೆ, ಆಕರ್ಷಕವಾಗಿರ್ತದೆ ನೋಡಲಿಕ್ಕೆ. ಈ ತಳಿಯು ಶೃಂಗಾರಕ್ಕಿಂತ ಒಂದು 30% ಅಧಿಕ ಇಳುವರಿ ಕೊಡ್ತದೆ, ಅಂದರೆ ಸುಮಾರು ಒಂದು 18 ಟನ್ನಷ್ಟು ಒಂದು ಹೆಕ್ಟೇರ್ ಪ್ರದೇಶಕ್ಕೆ ಇಳುವರಿ 18 ಟನ್ನಷ್ಟು ಕೊಡ್ತದೆ. ಇನ್ನೊಂದು ವೈಭವ್, ಇದು ಡಬಲ್ಸ್, ಬಹುಸುತ್ತಿನ ದಳಗಳಿರುವ ತಳಿ, ಮಧ್ಯಮ ಗಾತ್ರದ ಹೂಗೊಂಚಲು ಇದ್ಬಿಟ್ಟು ಮೊಗ್ಗುಗಳು ಸ್ವಲ್ಪ ಹಸಿರು ಬಣ್ಣ ಮಿಶ್ರಿತವಾಗಿರ್ತದೆ. ಇದು ಸುವಾಸಿನಿ ತಳಿಗಿಂತ ಒಂದು 50% ಹೆಚ್ಚು ಇಳುವರಿ ಕೊಡ್ತದೆ, ಅಂದರೆ ಸುಮಾರು ಒಂದು 2 ಲಕ್ಷ ಕದರಿಗಳು ಬರ್ತದೆ ಒಂದು ಹೆಕ್ಟೇರ್ ಪ್ರದೇಶಕ್ಕೆ. ಇನ್ನೊಂದಿಗೆ ಹೊಸದಾಗಿ ಬಿಡುಗಡೆ ಮಾಡಿದ ತಳಿ ಅರ್ಕ ನಿರಂತರ ಅಂತೇಳಿ, ನಿರಂತರವಾಗಿ ಹೂ ಕೊಡುತ್ತೆ, ನಿರಂತರವಾಗಿ ಹೂ ಕೊಡುತ್ತೆ ಅಂತ ಕರೆಕ್ಟ್. ಅದು ಇಲ್ಲಿ ನಮ್ಮ ಅದೇ ಭಾರತ ತೋಟಗಾರಿಕೆ ಕೃಷಿ ಸಂಶೋಧನಾ ಕೇಂದ್ರದಿಂದ ಬಿಡುಗಡೆ ಮಾಡಿರೋದು, ಇಲ್ಲ ಹೆಸರುಘಟ್ಟ ಬೆಂಗಳೂರಿನಿಂದ. ಈ ತಳಿಯಲ್ಲಿ ಒಂದು ಸುತ್ತಿನ ದಳಗಳು ಕಂಡು ಬರ್ತದೆ. ಹೂಗಳನ್ನ ಕಟ್ಟಲಿಕ್ಕೆ, ಹಾರ ಕಟ್ಟಲಿಕ್ಕೆ, ಪುಷ್ಪಗುಚ್ಛಗಳಲ್ಲಿ ಸಹಿತ ಉಪಯೋಗಿಸ್ಬೋದು. ಇದು ಇಳುವರಿ ಎಲ್ಲದಕ್ಕಿಂತ ಜಾಸ್ತಿ ಕೊಡ್ತದೆ, ಒಂದು 22 ಟನ್ನಷ್ಟು ಪ್ರತಿ ವರ್ಷಕ್ಕೆ ಹೆಕ್ಟೇರ್ ಪ್ರದೇಶಕ್ಕೆ ಕೊಡ್ತದೆ. ಇನ್ನು ನಾವು ಈಗ ಸುಗಂಧರಾಜ ಬೇಸಾಯ ಮಾಡಬೇಕು ಅಂದ್ರೆ ಸಸ್ಯಾಭಿವೃದ್ಧಿಯನ್ನ ಮಾಡ್ಕೊಳ್ಳೋದು ಬಹಳ ಮುಖ್ಯವಾದದ್ದು. ಹೌದು ಹೌದು. ಮುಖ್ಯವಾಗಿ ಸುಗಂಧರಾಜದಲ್ಲಿ ಯಾವ ರೀತಿಯಲ್ಲಿ ಸಸ್ಯಾಭಿವೃದ್ಧಿ ಮಾಡ್ಕೋಬಹುದು ಅಂತೀರಾ? ಸುಗಂಧರಾಜ ನಾವು ಗಿಡಗಳನ್ನ ವೃದ್ಧಿ ಮಾಡಬೇಕಾದ್ರೆ ಗಡ್ಡೆಗಳಿಂದಲೇ ಮಾಡಬೇಕು. ಪೂರ್ತಿ ಇದು ಹೇಳಬೇಕು ಅಂತಂದ್ರೆ, ಈ ಗಡ್ಡೆಗಳನ್ನ ನಾಟಿ ಮಾಡಿ ಒಂದು 2-3 ಸೆಂಟಿಮೀಟರ್ ಇರುವಂತ ಗಡ್ಡೆಗಳನ್ನ ನಾಟಿ ಮಾಡ್ತೇವೆ. ಅದಾದ್ಮೇಲೆ ಅದು ಚಿಗುರೊಡೆದು ಎಲೆ ಬಂದು ಹೂ ಬಿಡುತ್ತೆ. ಹೂ ಬಿಟ್ಟಾದ್ಮೇಲೆ ನಾವು ಹೂಗಳನ್ನ ಕಟ್ ಮಾಡಿ ತೆಗೆದು ಬಿಡ್ತೇವೆ. ತೆಗೆದ್ಮೇಲೆ ಎಲ್ಲ ಎಲೆಗಳೆಲ್ಲ ಒಣಗ್ಲಿಕ್ಕೆ ಶುರುವಾಗುತ್ತೆ. ಒಣಗಿದ ಮೇಲೆ ಭೂಮಿಯಲ್ಲಿರುವ ಗಡ್ಡೆಗಳೆಲ್ಲ ಸ್ವಲ್ಪ ಡೆವಲಪ್ ಆಗಲಿಕ್ಕೆ ಶುರು ಆಗುತ್ತೆ, ದೊಡ್ಡದಾಗಿ ವೃದ್ಧಿ ಆಗುತ್ತೆ. ಅದು ಒಂದು ವಿಧವಾದ ಸುಪ್ತಾವಸ್ಥೆಯಲ್ಲಿ ಇರ್ತದೆ ಈ ಗಡ್ಡೆಗಳು. ಆಮೇಲೆ ಚಟುವಟಿಕೆ ಇರೋದಿಲ್ಲ, ಚಟುವಟಿಕೆ ಇದೆ. ಈ ಹಂತದಲ್ಲಿ ಅದನ್ನು ನಾವು ನೀರಾವರಿಯನ್ನ ಪೂರ್ಣವಾಗಿ ನಿಲ್ಲಿಸ್ಬಿಡ್ಬೇಕಾಗ್ತದೆ, ಪುನಃ ಬೆಳೀಲಿಕ್ಕೆ ಬಿಡಬಾರ್ದು. ಅದನಂತರ ನಾವು ಗಡ್ಡೆಗಳನ್ನ ನಿಧಾನವಾಗಿ ಮಣ್ಣಿಂದ ಅಗೆದು ತೆಗೆದುಬಿಟ್ಟು ಅದನ್ನ ನೆರಳನ್ನು ಒಣಗಿಸ್ಕೊಳ್ಬೇಕು. ಒಣಗಿಸ್ಬಿಟ್ಟು ಅದನ್ನು ಒಂದೊಂದಾಗಿ ಬೇರ್ಪಡಿಸ್ಕೊಳ್ಬೇಕು, ಅದೆಲ್ಲ ಒಟ್ಟಿಗೆ ಅಂಟ್ಕೊಂಡಿರುತ್ತೆ. ಸೊ ಬೇರ್ಪಡಿಸ್ಕೊಂಡು ಸುಮಾರು 4-6 ವಾರಗಳ ತನಕ ಗಡ್ಡೆಗಳನ್ನ ನೆರಳಲ್ಲಿ ಒಣಗಿಸ್ಬಿಟ್ಟು ಇದಾದ ಬಳಿಕ ಒಂದು ಪುನಃ ನಾವು ಅದನ್ನು ಸೆಲೆಕ್ಟ್ ಮಾಡಿಕೊಂಡು 2-3 ಸೆಂಟಿಮೀಟರ್ ವ್ಯಾಸ ಇರುವಂಥ ಗಡ್ಡೆಗಳನ್ನ ಆರಿಸ್ಕೊಂಡು ಅದನ್ನು ಶಿಲೀಂಧ್ರಗಳ ಹಾವಳಿ ತಪ್ಪಿಸಲು ಮುಂದಕ್ಕೆ ಏನೋ ಇದು ಬರೋದಾಗೆ ಉಪಚಾರ ಕೊಡಬೇಕು ತಾಮ್ರದ ಆಕ್ಸಿಕ್ಲೋರೈಡ್ ದ್ರಾವಣದಲ್ಲಿ, ಅಂದರೆ ಕಾಪರ್ ಆಕ್ಸಿಕ್ಲೋರೈಡ್ ಅಥವಾ ಕಾರ್ಬೆಂಡಿಸಮ್ ಅಂತ ಹೇಳಿ ಒಂದು 2 ಗ್ರಾಮ್ ಅಷ್ಟು 1 ಲೀಟರ್ ನೀರಿಗೆ ಬೆರೆಸಿಬಿಟ್ಟು ಅದರಲ್ಲಿ ಅದನ್ನು ಅದ್ದಿಬಿಟ್ಟು ಪುನಃ ಅದನ್ನು ಒಂದು ಸ್ವಲ್ಪ ನೆರಳಲ್ಲಿ ಒಣಗಿಸಿ ಇದನ್ನು ಸಿದ್ಧವಾಗಿರೋ ಭೂಮಿಯಲ್ಲಿ ನಾಟಿ ಮಾಡಿಕೊಳ್ಬೋದು. ಮುಖ್ಯವಾಗಿ ಈಗ ಸುಗಂಧ ರಾಜ ಹೂವಿನ ಬೇಸಾಯ ಮಾಡೋದಕ್ಕೆ ನಮಗೆ ಈ ಗಡ್ಡೆಗಳು, ಕೊಟ್ಟಿಗೆ ಗೊಬ್ಬರ, ರಸಗೊಬ್ಬರ ಇದೆಲ್ಲ ಎಷ್ಟೆಷ್ಟು ಬೇಕಾಗುತ್ತೆ ಅಂತ? ಈಗ ನಾವು ಗಡ್ಡೆಗಳ ವಿಷಯಕ್ಕೆ ನಾನು ಈಗಷ್ಟೇ ಹೇಳ್ತಾ ಇದ್ದೆ. ಇದು ನಾಟಿ ಮಾಡಲಿಕ್ಕೆ 1.5 ಲಕ್ಷದಷ್ಟು ಗಡ್ಡೆ ಬೇಕಾಗುತ್ತೆ 1 ಹೆಕ್ಟೇರ್ ಪ್ರದೇಶಕ್ಕೆ. ಇಲ್ಲೇ ಸ್ವಲ್ಪ ಖರ್ಚು ಜಾಸ್ತಿ ಬರುತ್ತೆ. ಅಂದ್ರೆ ಮುಂದಕ್ಕೆ ಏನಾಗುತ್ತೆ ಅಂದ್ರೆ ನಾವು ಬೆಳೆದಾಗ ಪುನಃ ಗಡ್ಡೆಗಳು ಬರುತ್ತೆ, ಅದನ್ನ ನಾವು ಮಾರಾಟ ಮಾಡಬಹುದು, ಅದರಲ್ಲಿ ದುಡ್ಡು ವಾಪಸ್ ಬಂದ್ಬಿಡ್ತದೆ. ಅದರಿಂದ ಅದೇನು ಗಾಬರಿ ಪಡುವಂತದ್ದೇನಿಲ್ಲ, ಅಷ್ಟು ದೊಡ್ಡ ಇನ್ವೆಸ್ಟ್ಮೆಂಟ್ ಅಂತ. ಮುಂದಕ್ಕೆ ಇದು ಬರುತ್ತೆ ಅಂದ್ರೆ ಒಂದು 800-900 ಕೆಜಿಯಷ್ಟು ಗಡ್ಡೆಗಳು ಬೇಕಾಗುತ್ತೆ 1 ಹೆಕ್ಟೇರ್ ಪ್ರದೇಶಕ್ಕೆ. ಆಮೇಲೆ ಈ ಕೊಟ್ಟಿಗೆ ಗೊಬ್ಬರ ಸಾಧಾರಣ 30 ಟನ್ನಷ್ಟು ಕೊಟ್ಟಿಗೆ ಗೊಬ್ಬರ 1 ಹೆಕ್ಟೇರ್ ಪ್ರದೇಶಕ್ಕೆ ಬೇಕಾಗುತ್ತೆ. ಮತ್ತೆ ಈ ರಾಸಾಯನಿಕ ಗೊಬ್ಬರ ಇದಕ್ಕೆ ಬೇಕಾಗೇ ಆಗ್ತದೆ, ಯಾಕಂದ್ರೆ ಇದು ನಿರಂತರವಾಗಿ ಹೂ ಬಿಡುವಾಗ ನಾವು ಸ್ವಲ್ಪ ಪೌಷ್ಟಿಕಾಂಶನೂ ಜಾಸ್ತಿ ಕೊಡಬೇಕಾಗ್ತದೆ. ಅದರಿಂದಾಗಿ ಈ ಯೂರಿಯಾ 430 ಕೆಜಿ, 1250 ಕೆಜಿಯಷ್ಟು ಸೂಪರ್, ಮತ್ತೆ 333 ಕೆಜಿಯಷ್ಟು ಮ್ಯೂರೇಟ್ ಆಫ್ ಪೊಟ್ಯಾಷ್, ಈ ಗೊಬ್ಬರಗಳನ್ನ ನಾವು ಒದಗಿಸಬೇಕಾಗುತ್ತೆ. ಅಂದ್ರೆ ಈ ಸಾರಜನಕ ರಂಜಕ ಮತ್ತು ಪೊಟ್ಯಾಷ್ ಪ್ರಭಾವ ಇದರಲ್ಲಿ ಇರಬೇಕಾದ್ರೆ 200 ಕೆಜಿ 200 ಕೆಜಿಯಷ್ಟು ಹೆಕ್ಟೇರ್ಗೆ ಸಾರಜನಕ ರಂಜಕ ಮತ್ತು ಪೊಟ್ಯಾಷ್ ಅನ್ನು ಕೊಡಬೇಕಾಗ್ತದೆ ಪೋಷಕಾಂಶ ದೃಷ್ಟಿಯಿಂದ ಹೇಳ್ಬೇಕಾದ್ರೆ. ಹೌದು. ಇನ್ನು ಈ ಭೂಮಿಯನ್ನ ಹೇಗೆ ಸಿದ್ಧ ಮಾಡ್ಕೋಬೇಕಾಗತ್ತೆ, ಈ ಗಡ್ಡೆಗಳನ್ನ ಹೇಗೆ ಬಿತ್ತನೆ ಮಾಡಬೇಕಾಗತ್ತೆ? ಈಗ ಗಡ್ಡೆಗಳನ್ನ ಬೆಳೆಯುವಾಗ ಮಣ್ಣು, ಆಗ ಮೊದಲೇ ಹೇಳಿದಾಗೆ ಸ್ವಲ್ಪ ಮರಳು ಮಿಶ್ರಿತ ಮಣ್ಣಿದ್ದಷ್ಟು ಒಳ್ಳೇದು, ಗೋಡು ಮಣ್ಣು. ಹೌದು, ಯಾಕಂದ್ರೆ ಅದು ಬೇರೆ ಚೆನ್ನಾಗಿ ಬಿಟ್ಟು ಬೆಳವಣಿಗೆಗೆ ಅನುಕೂಲ ಆಗ್ತದೆ. ಹೌದು. ಅದರಿಂದಾಗಿ ಏನ್ ಮಾಡಬೇಕು, ಎಲ್ಲ ಬೆಳೆಗಳಿಗೆ ಮಾಡಿದಾಗ ಇದಕ್ಕೂ ಸಹಿತ ಭೂಮಿನ 2-3 ಸತಿ ಆದರೂ ಆಳವಾಗಿ ಉಳುಮೆ ಮಾಡಬೇಕು. ಕಳೆ ಕಸ ಮತ್ತು ಕಲ್ಗಳನ್ನೆಲ್ಲ ಆರಿಸ್ಬಿಟ್ಟು ಹೆಂಟೆಗಳೆಲ್ಲ ಹೊಡೆದು ಅದನ್ನು ಸಮತಟ್ಟಾಗಿ ಮಾಡಿ ಸಮ ಮಾಡಿ ಸೂಕ್ತ ಪ್ರಮಾಣದಲ್ಲಿ ಅಂದ್ರೆ 30 ಟನ್ನಷ್ಟು ಕೊಟ್ಟಿಗೆ ಗೊಬ್ಬರ, ಸಾವಯವ ಗೊಬ್ಬರವನ್ನು ಪ್ರತಿ ಎಕರೆಗೆ ಕೊಡಬೇಕು. ಮೊದಲು ಮಿಶ್ರಣ ಮಾಡ್ಕೊಂಡು ಇದೇ ಸಂದರ್ಭದಲ್ಲಿ 1/2 ಭಾಗದಷ್ಟು ಯೂರಿಯಾ, ನಾನು ಹೇಳಿದ ಪ್ರಮಾಣದ 1/2 ಭಾಗ, ಒಂದು ಪೂರ್ತಿ ಪ್ರಮಾಣದ ಸೂಪರ್ ಮತ್ತು ಪೊಟ್ಯಾಷಿಯಂ ಕೊಡಬೇಕಾಗ್ತದೆ. ಅಂದ್ರೆ 100 ಕೆಜಿ ಸಾರಜನಕ, 100 ಕೆಜಿ ರಂಜಕ, 200 ಕೆಜಿ ಪೊಟ್ಯಾಷಿಯಂ ಪ್ರತಿ ಹೆಕ್ಟೇರ್ಗೆ ಗಡ್ಡೆಗಳನ್ನು ನಾಟಿ ಮಾಡೋ ಸಮಯದಲ್ಲಿ ಕೊಡಬೇಕಾಗುತ್ತೆ. ಉಳಿದ ಯೂರಿಯಾ ಅಂದ್ರೆ ಉಳಿದ ಪ್ರಮಾಣದ ಸಾರಜನಕ 100 ಕೆಜಿ ಸಾರಜನಕ, ಅದನ್ನು 45 ದಿನಗಳಾದ್ಮೇಲೆ ನಾವು ಕೊಡಬೇಕಾಗ್ತದೆ. ಇದು ಏನಾಗ್ತದೆ ಅಂದ್ರೆ ಮೊದಲೇ ಕೊಟ್ಬಿಟ್ರೆ ಎಲ್ಲ ಈ ಸಾರಜನಕ ಏನಾಗ್ತದೆ ಜಾಸ್ತಿಯಾಗಿ ಇಂಗಿ ಹೋಗ್ಬಿಟ್ರೆ ಅದು ಇದಕ್ಕೆ ಸಿಗೋದಿಲ್ಲ, ಗಿಡಗಳ ಬೆಳವಣಿಗೆಗೆ ಸಿಗೋದಿಲ್ಲ. ಎರಡು ಹಂತಗಳಲ್ಲಿ ಕೊಡಬೇಕಾಗ್ತದೆ. ಇನ್ನು ನಾಟಿ ವಿಧಾನ, ಈಗ ಈ ಭೂಮಿ ಎಲ್ಲ ಹದ ಮಾಡಿ ಎಲ್ಲ ಇದೆಲ್ಲ ಮಿಕ್ಸ್ ಮಾಡಿ ಎಲ್ಲ ಲೆವೆಲ್ ಮಾಡಿ ಎಲ್ಲ ಆದ್ಮೇಲೆ ಈ ಕಾಲುಗಳನ್ನು ತೆಗಿಬೇಕು. 30 ಸೆಂಟಿಮೀಟರ್ ಅಂದ್ರೆ ಒಂದು ಸಾಧಾರಣ 1 ಅಡಿ ಅಂತರದಲ್ಲಿ ಕಾಲುಗಳನ್ನು ತೆಗೆದ್ಬಿಟ್ಟು ಬದುಗಳ 1 ಬದಿಗೆ 1 ಅಡಿಗೆ 1 ರಂತೆ ಈ ಗಡ್ಡೆಗಳನ್ನ ನಾಟಿ ಮಾಡಬೇಕು. ನಾಟಿ ಮಾಡುವಾಗ 1-2 ಇಂಚಷ್ಟು ಆಳ ಹಾಕಬೇಕಾಗ್ತದೆ. ಜಾಸ್ತಿ ಆಳಕ್ಕೆ ಹಾಕಬಾರ್ದು, ಅಥವಾ ಜಾಸ್ತಿ ಮೇಲೇನೂ ಇರಬಾರ್ದು. 1-2 ರಿಂದ 2.5 ಇಂಚು ಒಳಗೆ ಹಾಕ್ಬೇಕು ನಾವು. ಮತ್ತೆ ಈ ಇದು ಯಾವಾಗ ಬೇಕಾದ್ರೂ ನಾವು ನಾಟಿ ತಗೊಳ್ಬಹುದು, ಆದರೂ ನೀರಾವರಿ ಬೇಕೇ ಬೇಕು ಮೊದಲಾಗಿ. ಮತ್ತೆ ಏಪ್ರಿಲ್ ಜೂನ್ ಬಹಳ ಸೂಕ್ತ ನೋಡಿ, ಸ್ವಲ್ಪ ಮಳೆ ಬರುವಂತ ಸಮಯದಲ್ಲಿ ಹಾಕಿದ್ರೆ ಒಳ್ಳೆಯದು. ಮತ್ತೆ ಈ ಬೆಳೆಯನ್ನು ಮಳೆಯಾಶ್ರಿತ ಪ್ರದೇಶದಲ್ಲಿ ಕೂಡ ಎಷ್ಟು ಮಟ್ಟಿಗೆ ಬೆಳಕಬಹುದು? ಮಳೆಯಾಶ್ರಿತ ಪ್ರದೇಶದಲ್ಲಿ ಬಹಳ ಇದನ್ನ ಬೆಳೆಸೋದು ಸ್ವಲ್ಪ ಕಷ್ಟ ಆಗುತ್ತೆ. ನೀರು ಬೇಕೇ ಬೇಕು. ಇದು ಒಂದು ಗಡ್ಡೆಯಿಂದ ಬರುವಂತ ಬೆಳೆ, ಇನ್ನೊಂದು ಸ್ವಲ್ಪ ನೀರು ಯಾವಾಗಲೂ ಕೊಡಲೇಬೇಕಾಗ್ತದೆ. ಇದರಲ್ಲಿ ಗಡ್ಡೆಗಳು ನಾಟಿ ಮಾಡಿದ ಕೂಡಲೇ ಇದು ಮೊಳಕೆ ಬರಲಿಕ್ಕೆ ಉತ್ತಮ ಗುಣಮಟ್ಟದ ಹೂಗಳಿಗೆ ಬರಬೇಕಾದ್ರೆ ನೀರಾವರಿ ಅತ್ಯಗತ್ಯ. 3-4 ದಿನಕ್ಕೊಂದ್ಸಲ ನೀರು ಕೊಡಲೇಬೇಕಾಗ್ತದೆ. ಅಂದ್ರೆ ಅಂತರ ಬೇಸಾಯ ಕೂಡ ಮಾಡ್ತಾ ಇರಬೇಕಾಗತ್ತೆ ಇದರಲ್ಲಿ. ಹೌದು, ಅಂತರ ಬೇಸಾಯ ಮಾಡಲೇಬೇಕಾದ್ರೆ ಕಳೆಗಳು ಬೆಳೀತಾ ಇರ್ತದೆ. ಅದರಿಂದಾಗಿ ಸಾಮಾನ್ಯವಾಗಿ ಸಾಲುಗಳ ನಡುವೆ ಮಣ್ಣನ್ನು ಆಗಾಗ ಹಗುರವಾಗಿ ಕೆದಕ್ಬಿಟ್ಟು ಬುಡಗಳಿಗೆ ಏರ್ ಹಾಕ್ಬೇಕು. ಅದರಿಂದ ಈ ಕಳೆಗಳು ನಾಶವಾಗ್ತದೆ, ಅಲ್ಲದೆ ಗಿಡಗಳಿಗೂ ಸ್ವಲ್ಪ ಬಲ ಸಿಗ್ತದೆ. ವರ್ಷದಲ್ಲಿ 4-5 ಸಾರಿ ಆದರೂ ಈ ಕೆಲಸ ಮಾಡಬೇಕಾಗ್ತದೆ. ಮತ್ತೆ ಒಣಗಿದ್ದ ಎಲೆಗಳು, ಈ ರೋಗಗಳಿಂದ ಬಾಧೆಯಾದ ಎಲೆಗಳು ಇಂಥದನ್ನೆಲ್ಲ ತೆಗೆದು ಬಿಡೋದು ಒಳ್ಳೆಯದು. ಮತ್ತೆ ಇನ್ನೊಂದು, ಈ ಸಾಲುಗಳ ಮಧ್ಯ ಈ ಪಾಲಿಥಿನ್ ಹಾಳೆಗಳು, ಕಪ್ಪು ಪಾಲಿಥಿನ್ ಹಾಳೆ ಅಥವಾ ಒಣಹುಲ್ಲು ಅಥವಾ ಕತ್ತರಿಸಿದ ಹುಲ್ಲು ಇಂಥದ್ದು ಯಾವ್ದಾದ್ರು ಎಲೆಗಳು ಇಂಥದನ್ನ ಕೊಟ್ಟರೆ ಸ್ವಲ್ಪ ನಾವು ಮಲ್ಚಿಂಗ್ ಅಂತ ಹೇಳ್ತೇವೆ ಅದಕ್ಕೆ. ಅದರಿಂದಾಗಿ ಮಣ್ಣಿನ ತೇವಾಂಶ ಬಹುಕಾಲ ಉಳಿದುಕೊಳ್ತದಲ್ಲದೆ ಈ ಕಳೆಗಳನ್ನು ನಿಯಂತ್ರಣ ಮಾಡೋದು ಒಳ್ಳೆಯದು. ಇನ್ನು ಸಸ್ಯ ಸಂರಕ್ಷಣೆ ಬಂದ್ರೆ ಈ ಸುಗಂಧರಾಜ ಬೆಳೆಗೆ ಬಾಧಿಸುವಂತ ಕೀಟಗಳು ಮತ್ತೆ ಅವುಗಳ ಹತೋಟಿ ಕ್ರಮಗಳ ಬಗ್ಗೆ ತಿಳಿಸ್ಕೊಡ್ತೀವಿ. ಅದ್ರ ಬಗ್ಗೆ ತಿಳಿಸ್ಕೊಳಕ್ಕಿಂತ ಮುಂಚೆ ಒಂದ್ ಸ್ವಲ್ಪ ಈ ಕುಳೆ ಬೆಳೆ ಸಹಿತ ಇದರಲ್ಲಿ ತೆಗಿಬಹುದು. ಕುಳೆ ಬೆಳೆ ಈಗ ಒಂದ್ಸತಿ ನಾಟಿ ಮಾಡಿದ್ಮೇಲೆ ಈ ಗಡ್ಡೆಗಳಲ್ಲಿ ನಾವು ಇನ್ನೂ ಎರಡು ಬೆಳೆ ತೆಗಿಬಹುದು. ಇದರಿಂದ ಒಂದ್ ರೀತಿ ಖರ್ಚು ಕಡಿಮೆ ಆಗುತ್ತೆ, ಪುನಃ ಸುಮಾರು ಖರ್ಚು ಕಡಿಮೆ ಆಗ್ತದೆ. ಯಾಕೆ ಗಡ್ಡೆಗಳೇ ಹೆಚ್ಚಿನ ಖರ್ಚನ್ನು ಬಯಸೋದ್ರಿಂದ ಗಡ್ಡೆಗಳನ್ನು ನಾವು ನಾಟಿ ಮಾಡಲ್ಲ, ಹಾಗಾಗಿ ಖರ್ಚು ಬಹಳ ಕಡಿಮೆ ಆಗುತ್ತೆ. ಕಡಿಮೆ ಆಗ್ತದೆ. ಕುಳೆ ಬೆಳೆಗಳನ್ನು ನಾವು ಒಂದು ಎರಡು ಕುಳೆ ಬೆಳೆ ತೆಗಿಬಹುದು ಇದರಲ್ಲಿ. ಈಗ ನೀವು ಹೇಳಿದಾಗ ಇದನ್ನು ಕೇಳಿದ್ರಲ್ಲ, ಈಗ ಕೀಟಗಳು ಮತ್ತೆ ರೋಗಗಳ ಬಗ್ಗೆ, ಈ ಮೊಗ್ಗು ಕೊರೆಯುವ ಹುಳ ಇದು ಏನಾಗ್ತದೆ, ಮೊಟ್ಟೆ ಹೊಡೆದ ಕೂಡಲೇ ಈ ಹುಳುಗಳು ಮೊಗ್ಗುಗಳ ಮೇಲೆ ತೂತ ಮಾಡಿಬಿಟ್ಟು ಎಳೆಯ ದಳಗಳನ್ನೆಲ್ಲ ತಿನ್ನಾಕ್ಬಿಡ್ತದೆ. ಅಂದ್ರೆ ಅದ್ರದ್ದು ಹೂಗಳದು ಕ್ವಾಲಿಟಿ ಹೋಗ್ಬಿಡ್ತದೆ. ಅದರಿಂದಾಗಿ ಇದನ್ನ ಹತೋಟಿ ಮಾಡಬೇಕಾದ್ರೆ ಒಂದೂವರೆ ಮಿಲಿ ಲೀಟರ್ ಅಷ್ಟು ಕ್ವಿನಾಲ್ಫಾಸ್ ಅಥವಾ ಒಂದೂವರೆ ಮಿಲಿ ಲೀಟರ್ ಅಷ್ಟು ಮೊನೊಕ್ರೋಟೋಫಾಸ್ ಇದನ್ನ ಒಂದ್ ಲೀಟರ್ ನೀರಿನಲ್ಲಿ ಬೆರೆಸಿಬಿಟ್ಟು ಸಿಂಪಡಿಸಿ ಮಾಡಬಹುದು. ಮತ್ತೆ ಇನ್ನೊಂದು ಥ್ರಿಪ್ಸ್ ಅಂತ ಹೇಳ್ತೇವೆ, ಸಣ್ಣ ಕೀಟಗಳು, ಸಣ್ಣ ಕೀಟಗಳು. ಅದು ಕಣ್ಣಿಗೆ ಸಾಧಾರಣ ಕಾಣಿಸೋದಿಲ್ಲ, ಒಂದು ಭೂತ್ ಕನ್ನಡಿ ನೋಡಬೇಕು ಇಲ್ಲ ಮೈಕ್ರೋಸ್ಕೋಪ್ ಕೆಳಗಡೆ ಹಿಡಿದು ನೋಡಬೇಕಾಗುತ್ತೆ. ಸಣ್ಣ ಇದು, ಇದೇನಾಗ್ತದೆ ದಳಗಳ ಮಧ್ಯೆ ಎಲ್ಲ ಸೇರ್ಕೊಂಡು ಅಥವಾ ಇದ್ರ ಮೇಲೆ ಕಾಂಡಗಳ ಮೇಲೆ ಎಲ್ಲ ಇರ್ತದೆ. ಇದು ದಳಗಳಿಂದ ರಸ ಎಲ್ಲ ಹಿರ್ಕೊಂಡ್ಬಿಡ್ತದೆ. ಹೀರಿದ ಕೂಡಲೇ ಏನಾಗ್ತದೆ, ಈ ಮೊಗ್ಗುಗಳೆಲ್ಲ ಕಂದು ಬಣ್ಣಕ್ಕೆ ತಿರುಗ್ತದೆ. ಇದಲ್ಲದೆ ಹೂಗಳ ಬೆಳವಣಿಗೆ ಕುಂಠಿತವಾಗ್ತದೆ. ಇದನ್ನ ಹತೋಟಿ ಮಾಡಲಿಕ್ಕೆ ಒಂದು ಒಂದೂವರೆ ಗ್ರಾಮ್ ಅಷ್ಟು ಎಸಿಫೇಟು ಅಥವಾ ಒಂದೂವರೆ ಎಂ ಎಲ್ ಅಷ್ಟು ಡೈಕೋಫಾಲ್ ಅನ್ನು ಒಂದ್ ಲೀಟರ್ ನೀರಲ್ಲಿ ಬೆರೆಸ್ಕೊಂಡು ಸಿಂಪಡಣೆ ಮಾಡಬೇಕು. ಇನ್ನೊಂದು ಜಂತುಹುಳ, ಇದು ಸಹಿತ ನಮಗೆ ಕಣ್ಣಿಗೆ ಕಾಣೋದಿಲ್ಲ, ಇದು ಮಣ್ಣಲ್ಲಿರುತ್ತೆ ಮತ್ತೆ ಗಡ್ಡೆಗಳನ್ನೆಲ್ಲ ಕೊರೆದು ಇದು ಮಾಡ್ತದೆ, ಗಾಯ ಮಾಡುತ್ತೆ. ಇದು ಸಣ್ಣ ಮಣ್ಣಲ್ಲಿರುವಂತದ್ದು, ಮತ್ತೆ ಗಾಯ ಮಾಡಿದಾಗ ಅಲ್ಲಿ ರೋಗಗಳು ಬರೋ ಸಾಧ್ಯತೆ ಇರುತ್ತೆ. ಹೌದೌದು. ಇದು ಬೇರುಗಳೆಲ್ಲ ಗಂಟು ಕಟ್ಕೊಳ್ತದೆ ಮತ್ತೆ ಈ ಗಿಡಗಳೆಲ್ಲ ಬಾಡ್ಲಿಕ್ಕೆ ಶುರು ಆಗ್ತದೆ, ಮತ್ತೆ ಕುಂಠಿತವಾಗುತ್ತೆ ಬೆಳವಣಿಗೆ ಕುಂಠಿತ ಆಗ್ತದೆ. ಅದಾದ ಕೂಡಲೇ ಹೂವಿನ ಇಳುವರಿನೂ ಕಡಿಮೆ ಆಗೇ ಆಗುತ್ತೆ. ನಿಯಂತ್ರಣ ಹೇಗೆ ಅಂತ, ಇದನ್ನ ಸಾಧಾರಣ ನಾವು ಈ ಫೋರೇಟ್ ಕಾರ್ಬೋಫ್ಯೂರಾನ್ ಹರಳುಗಳು, ಹರಳುಗಳನ್ನ ಒಂದು 3 ಕೆಜಿ ಅಷ್ಟು ಒಂದು ಹೆಕ್ಟೇರ್ ಪ್ರದೇಶಕ್ಕೆ ನಾವು ಮೊದಲೇ ಮಣ್ಣಲ್ಲಿ ಬೆರೆಸಿ ಕೊಟ್ಬಿಟ್ರೆ ಒಳ್ಳೆ. ಅಥವಾ ಇನ್ನೊಂದು ಇದೇನಂದ್ರೆ, ಇದೇ ಒಂದೇ ಬೆಳೆನ ನಾವು ವರ್ಷಂ ಪ್ರತಿ ಬೆಳಿಬಾರದು. ಚೆಂಡು ಹೂವು ಇದೆ ಅಲ್ಲ, ಚೆಂಡು ಹೂವನ್ನ ಬೆಳೆದ್ರೆ ಅದು ಈ ಜಂತು ಹುಳುಗಳನ್ನ ಅಟ್ರಾಕ್ಟ್ ಮಾಡಿ ಅದನ್ನ ನಿಯಂತ್ರಣದಲ್ಲಿರ್ತದೆ. ಚೆಂಡು ಹೌದು, ಒಂದು ವರ್ಷ ಚೆಂಡು ಹೂವು ಬೆಳೆದು ಮುಂದಿನ ವರ್ಷ ನಾವು ಇದನ್ನು ಸುಗಂಧ ರಾಜ ಬೆಳೆದ್ರೆ, ಸುಗಂಧ ರಾಜ್ಯದಲ್ಲಿ ಮಿಶ್ರ ಬೆಳೆಯಾಗಿ ಬೆಳಕಬಹುದೇ ಈ ಚೆಂಡು? ಅದು ಮಾಡಬಹುದು, ಅದು ಮಾಡಬಹುದು. ಏನಾದ್ರೂ ಸ್ವಲ್ಪ ಸಮಸ್ಯೆ ಕಡಿಮೆ, ಈ ಜಂತು ಹುಳದ ಸಮಸ್ಯೆ ಕಡಿಮೆ ಮಾಡಬಹುದು. ಇದು ರೋಗಗಳು ಯಾವ್ಯಾವ ಬರ್ತವೆ ಅಂತಾರೆ? ಈಗ ಕೀಟಗಳ ಬಗ್ಗೆ ಹೇಳಿದೆ, ಇದರಲ್ಲಿ ಬೇರು ಕೊಳೆಯುವಿಕೆ, ಬೇರುಗಳು ಕೊಳ್ತು ಹೋಗೋದು ಇದು ಸಾಮಾನ್ಯ ಕಂಡು ಬರ್ತದೆ. ಆಗಾಗ ಇದಕ್ಕೆ ಏನ್ ಮಾಡ್ಬೇಕಂದ್ರೆ, ಒಂದು ಲೀಟರ್ ನೀರಿಗೆ ಕಾರ್ಬನ್ ಡೈಸಮ್ ಒಂದರಿಂದ ಒಂದೂವರೆ ಗ್ರಾಮ್ ಒಂದು ಲೀಟರ್ ನೀರಿನಲ್ಲಿ ಬೆರೆಸಿಬಿಟ್ಟು ಎಲ್ಲ ಪಾತಿಗಳಿಗೆ ಉಪಚರಿಸಬೇಕು. ಇದರಿಂದ ಬೇರುಕೊಳೆ ರೋಗವನ್ನು ನಾವು ಸ್ವಲ್ಪ ನಿವಾರಿಸಬಹುದು. ಇನ್ನೊಂದು ಮೊಗ್ಗು ಕೊಳೆಯುವಿಕೆ, ಈ ಎಳೆಯ ಮೊಗ್ಗುಗಳೆಲ್ಲ ಒಣಗಿ ಹೋಗ್ಲಿಕ್ಕೆ ಶುರು ಆಗುತ್ತೆ, ಅಥವಾ ಒಂಥರ ಅರಳುವ ಹೂಗಳು ಸಹಿತ ಸುಕ್ಕು ಗಟ್ಕೊಂಡು ಒಂಥರ ಒಣಗಿ ಹೋಗ್ತದೆ. ಇದನ್ನ ಸ್ಟ್ರೆಪ್ಟೋಮೈಸಿನ್ 0.1 ಗ್ರಾಮ್ ಅಷ್ಟು ಇದನ್ನ ನಾವು ಪ್ರತಿ ಲೀಟರ್ನಲ್ಲಿ ಇದು ಮಾಡಿ ದುಂಡಾಣು ನಾಶಕವನ್ನು ಸಿಂಪಡಿಸಿದ ರೋಗಗಳನ್ನ ಹತೋಟಿಗೆ ತರಬಹುದು. ಇನ್ನೊಂದು ಎಲೆ ಚುಕ್ಕಿ ರೋಗ, ಇದು ಅಂತ ದೊಡ್ಡ ತೊಂದರೆ ಮಾಡದೇ ಇದ್ರು ಇದನ್ನು ನಾವು ಹತೋಟಿಯಲ್ಲಿರೋದು ಒಳ್ಳೇದು. ಈ ಮ್ಯಾಂಕೋಸೆಬ್ ಒಂದು 2 ಗ್ರಾಮ್ ಅಷ್ಟು ಒಂದ್ ಲೀಟರ್ ನೀರಿನಲ್ಲಿ ಹಾಕಿ ಸಿಂಪಡಿಸೋದ್ರಿಂದ ಇದನ್ನು ನಾವು ರೋಗವನ್ನು ತಡೆಗಟ್ಟಬಹುದು. ಇನ್ನು ಈ ಒಂದು ಗಡ್ಡೆಗಳನ್ನು ನೆಟ್ಟ ಮೇಲೆ ಎಷ್ಟು ದಿನಗಳ ಮೇಲೆ ನಾವು ಹೂಗಳನ್ನು ಕೊಯ್ಲು ಮಾಡ್ಕೋಬಹುದು ಅಂತ ನೋಡಿ, ಇದು ನಾಟಿ ಮಾಡಿದ ಒಂದು 3-3.5 ತಿಂಗಳ ಒಂದು 100 ದಿನದಲ್ಲಿ ಹೂ ಬಿಡ್ಲಿಕ್ಕೆ ಪ್ರಾರಂಭ ಆಗ್ತದೆ. ಅಲ್ಲಿಂದ ಕಂಟಿನ್ಯೂಸ್ ಆಗಿ ಹೂ ಬಿಡ್ತಾ ಇರುತ್ತೆ, ನಿರಂತರವಾಗಿ ಬಿಡ್ತಾ ಇರ್ತದೆ. ಈ ಬಹುದಳದ ತಳಿಗಳು ಅಂದ್ರೆ ಡಬಲ್ಸ್, ಇದರಲ್ಲಿ ಮೊಗ್ಗುಗಳು ಅರಳಿದಾಗ ನಾವು ಅದನ್ನ ಬುಡದಿಂದ ತಾಕ್ನ ಕಟ್ ಮಾಡಿ ನಾವು ತೆಗೆದುಕೊಳ್ಬೇಕಾಗ್ತದೆ. ಅಂದ್ರೆ ತೊಟ್ಟನ್ನ ಕತ್ತರಿಸಿ ಇಟ್ಕೊಳ್ಬೇಕು, ಹೂಗುಚ್ಛ ಮಾಡ್ಲಿಕ್ಕೆ ಅಥವಾ ಹೂದಾನಿಯಲ್ಲಿ ಇಡ್ಲಿಕ್ಕೆ ಅಂತದಕ್ಕೆ ಇದು ಅನುಕೂಲ, ತೊಟ್ಟು ಇರೋ ರೀತಿಯಲ್ಲೇ ಕಟ್ ಮಾಡ್ಬೇಕು. ಹೌದು, ಬೇರೆ ಬಿಡಿ ಹೂವನ್ನೇ ಬಿಡಿಸ್ಕೋಬಹುದು. ಹೌದು, ಏಕದಳ ಇರುವಂತದನ್ನ ನಾವು ಬಿಡಿ ಹೂಗಳನ್ನ ಬಿಡಿಸ್ಕೊಂಡು ಮಾರ್ಕೆಟ್ಗೆ. ಅಂದ್ರೆ ಇಳುವರಿ ಎಷ್ಟು ಬರುತ್ತೆ ಅಂತ? ಸಾಧಾರಣ ರೋಗ ಕೀಟಗಳನ್ನೆಲ್ಲ ಕಂಟ್ರೋಲ್ ಮಾಡ್ಕೊಂಡು ಇದು ಮಾಡಿದ್ರೆ ಒಂದು 10-15 ಟನ್ ಅಷ್ಟು ಬಿಡಿ ಹೂಗಳನ್ನ ನಾವು ಇಳುವರಿ ಪಡಿಬಹುದು ಹೆಕ್ಟೇರ್ಗೆ, ಒಂದು ಹೆಕ್ಟೇರ್ ಪ್ರದೇಶಕ್ಕೆ. ಇನ್ನು ಈ ಸುಗಂಧದ ತೈಲವನ್ನು ಕೂಡ ಈ ಒಂದು ಸುಗಂಧ ರಾಜ ಹೂವುಗಳಿಂದ ತೆಗಿಬಹುದು ಅಂತ ತಾವು ಹೇಳಿದ್ರಿ, ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ? ಸುಗಂಧ ರಾಜ ತೈಲ ಅದಕ್ಕೂ ಈಗ ತುಂಬಾ ಬೇಡಿಕೆ ಇದೆ ಎಲ್ಲ ಕಡೆ. ಈ ಸೆಂಟ್ ಎಲ್ಲ ಮಾಡ್ತಾರೆ, ಸೋಪ್ ಅಲ್ಲಿ ಉಪಯೋಗಿಸ್ತಾರೆ, ಮತ್ತೆ ಈ ಅಗರಬತ್ತಿ ಮಾಡೋದ್ರಲ್ಲಿ ಉಪಯೋಗಿಸ್ತಾರೆ. ಅದರಿಂದಾಗಿ ಇದಕ್ಕೂ ತುಂಬಾ ಬೇಡಿಕೆ ಜಾಸ್ತಿ ಆಗ್ತಾ ಇದೆ. ಈಗ ಮಾರ್ಕೆಟ್ ಅನ್ನು ನೋಡಿರ್ಬೇಕು, ಈಗ ತುಂಬಾ ಬರ್ತಾ ಇದೆ ಮಾರ್ಕೆಟ್ ಅಲ್ಲಿ ಊದ್ಬತ್ತಿಗಳು ಸಾಧಾರಣ. ಇದು ತೈಲದ ಅಂಶ ಸಾಧಾರಣ 0.09% ಇರ್ತದೆ. ಅದು ಇದಂದ್ರೆ ಒಂದು ಸಾಧಾರಣ ಒಂದು 10 ಟನ್ ಹೂಗಳಿಂದ ಒಂದು 9 kg ಸುಗಂಧ ಭರಿತ ಎಣ್ಣೆಯನ್ನು ನಾವು ತೆಗಿಬಹುದು. ಅಂದ್ರೆ ಮುಖ್ಯವಾಗಿ ಇದಕ್ಕೆ ಯಾವ ತಳಿಗಳು ಸೂಕ್ತ ಅಂತಾರೆ? ಈಗ ಸಿಂಗಲ್ ಇದೆ, ಡಬಲ್ ಇದೆ. ಅಂದ್ರೆ ಈಗ ಸಿಂಗಲ್ಸ್ ಜಾಸ್ತಿಯಾಗಿ ಉಪಯೋಗಿಸ್ತೇವೆ ನಾವು ಇದನ್ನು, ಅದರಲ್ಲಿ ಜಾಸ್ತಿ ಸುಗಂಧ ದ್ರವ್ಯ ಇದು ಜಾಸ್ತಿ ಇರ್ತದೆ, ಅದರಿಂದಾಗಿ ನಾವು ಸಿಂಗಲ್ಸ್ ಅನ್ನು ಜಾಸ್ತಿ ಉಪಯೋಗಿಸ್ತೇವೆ. ಈ ತೈಲ ತೆಗೆದ ಮೇಲೆ ಉಳಿಯುವಂತ ಗಟ್ಟಿ ಪದಾರ್ಥ ಅದಕ್ಕೆ ಕಾಂಕ್ರೀಟ್ ಅಂತ ಹೇಳ್ತೇವೆ, ಅದಕ್ಕೂ ಬೇಡಿಕೆ ಇದೆ. ಅದರಲ್ಲೂ ಒಳ್ಳೆಯದಿರ್ತದೆ, ಸುಮಾರು ಒಂದು ಪ್ರತಿ ಹೆಕ್ಟೇರಿಗೆ ಒಂದು 2-2.5 kg ಕಾಂಕ್ರೀಟ್ ಸಿಕ್ತದೆ. ಅದನ್ನು ಕೂಡ ಉಪಯೋಗಿಸಬಹುದು, ಬೇರೆ ಬೇರೆ ಸುಗಂಧ ತೈಲದ ಒಂದು ಬಳಕೆ ರೀತಿಯಲ್ಲಿ ಮಾಡಬಹುದು. ಇನ್ನು ಎಷ್ಟು ಮಟ್ಟಿಗೆ ಈ ಲಾಭದಾಯಕ ಅಂತೀರ ಈ ಸುಗಂಧ ರಾಜ ಬೇಸಾಯ? ಹೌದು, ಇದು ಯಾವುದೇ ಬೆಳೆ ಬೆಳಿಬೇಕಾದ್ರೂ ನಾವು ಈ ವೆಚ್ಚ ಲಾಭಾಚಾರ ಇದನ್ನು ನೋಡಲೇಬೇಕು, ಲೆಕ್ಕಾಚಾರ ಮಾಡಲೇಬೇಕಾಗ್ತದೆ. ಇದರಲ್ಲಿ ಸಾಧಾರಣ ಸುಗಂಧ ರಾಜ್ಯದಲ್ಲಿ ನಿವ್ವಳ ಆದಾಯ ಸಾಧಾರಣ ಏಕದಳ ಇದಾದ್ರೆ ಒಂದು 80,000 ರೂಪಾಯಿಯಷ್ಟು ನಾವು ಆದಾಯ ಪ್ರತಿ ಹೆಕ್ಟರ್ಗೆ ವಾರ್ಷಿಕದಲ್ಲಿ ಪಡಿಬಹುದು. ಖರ್ಚೆಲ್ಲ ತೆಗೆದು ಬಹುದಳ ತಳಿಗಳಾದ್ರೆ 100,000ದಷ್ಟು ಅನುಕೂಲವಾಗಿ ತೆಗಿಬಹುದು. ಅಂದ್ರೆ ಅದಕ್ಕೆ ಬೇಡಿಕೆ ಮತ್ತು ಬೆಲೆ ಜಾಸ್ತಿ ಅಂತೀರಾ? ಹೌದು, ಬಹುದಳ ತಳಿಗೆ ಸ್ವಲ್ಪ ಬೇಡಿಕೆ ಜಾಸ್ತಿ. ತೊಟ್ಟು ನಾವು ಬಿಟ್ಟು ಕತ್ತರಿಸಿರ್ತೀವಿ, ಹೌದು, ಮತ್ತೆ ಆಕರ್ಷಕವಾಗಿರುತ್ತವೆ, ಬೇಡಿಕೆ ಜಾಸ್ತಿ ಅಂತ. ಬೇಡಿಕೆ ಜಾಸ್ತಿ, ಅದು ಸ್ವಲ್ಪ ರೇಟ್ ಜಾಸ್ತಿ ಇರ್ತದೆ, ಅದಕ್ಕೆ ಸ್ವಲ್ಪ ದರ ಜಾಸ್ತಿ ಆಗ್ತದೆ, ಗುಚ್ಚು ಗುಚ್ಚುವಾಗಿರುತ್ತೆ. ಹೌದು ಹೌದು. ಆದ್ರಿಂದ ನಮ್ಮ ರೈತ ಬಾಂಧವರಿಗೆ ಮತ್ತೆ ರೈತ ಮಹಿಳೆಯರಿಗೆ ಈ ಸುಗಂಧ ರಾಜ ಹೂವಿನ ಬೇಸಾಯದ ಬಗ್ಗೆ ತಿಳಿಸೋಣ ಅಂತಂದು ತಮ್ಮನಿಷ್ಟಲ್ಲಿ ಕೇಳಿದೆ. ವಿವರವಾದಂಥ ಮಾಹಿತಿ ಮಾಡಿಕೊಟ್ರಿ ಡಾಕ್ಟರ್ ಜಯಪ್ರಸಾದ್ ಅವರೇ, ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ನಮಸ್ಕಾರ. ರೈತ ಬಾಂಧವರೇ, ಇದುವರೆಗೆ ಸುಗಂಧರಾಜ ಹೂವಿನ ಬೇಸಾಯ ಕ್ರಮಗಳು ಈ ಕುರಿತು ಡಾಕ್ಟರ್ ಜಯಪ್ರಸಾದ್ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಪಿಎಂ ಜಗದೀಶ್. ಈಗ ಕೇಳುವ ಬಿಳಿ ಕಾಂಡ ಕೊರಕ ನಿರ್ವಹಣೆ ಈ ಕುರಿತು ಮಾಹಿತಿ. ಕಾಫಿಯನ್ನ ಬಾರಿಸುವಂತಹ ಕೀಟಪೀಠಗಳಲ್ಲಿ ಬಿಳಿ ಕಾಂಡ ಕೊರಕ ಬಹಳ ಮುಖ್ಯವಾದಂತಹದ್ದು. ಈ ಬಿಳಿ ಕಾಂಡ ಕೊರಕದ ಪ್ರೌಢ ಕೀಟಗಳು ತೆಳ್ಳಗಿರ್ತವೆ ಮತ್ತೆ ಉದ್ದಕ್ಕಿರ್ತವೆ. ಸಾಮಾನ್ಯವಾಗಿ 2-2.5 cm ಉದ್ದ ಇರುತ್ತೆ. ದುಂಬಿಗಳು ಉದ್ದನೆಯ ಮೀಸೆಗಳನ್ನ ಹೊಂದಿರ್ತವೆ. ಈ ಕೀಟದ ಮೊದಲ ಜೊತೆಯ ರೆಕ್ಕೆಗಳು ಕಪ್ಪಾಗಿರ್ತವೆ, ಅದರ ಮೇಲೆ ಬಿಳಿ ಪಟ್ಟೆಗಳು ಇರ್ತವೆ. ಗಂಡು ಕೀಟಗಳು ಸ್ವಲ್ಪ ಸಣ್ಣದಾಗಿರ್ತವೆ, ಅದೇ ಹೆಣ್ಣು ಕೀಟಗಳು ಸ್ವಲ್ಪ ದೊಡ್ಡದಾಗಿರ್ತವೆ. ಈ ದುಂಬಿಗಳು ಸಾಧಾರಣವಾಗಿ ಸಾಕಷ್ಟು ಪ್ರಕಾಶಮಾನವಾದ ಮತ್ತು ಉಷ್ಣಾಂಶ ಹೆಚ್ಚಿರುವಂತಹ ಹವಾಗುಣದಲ್ಲಿ ಬಹಳ ಚಟುವಟಿಕೆಯಿಂದ ಕೂಡಿರ್ತವೆ. ಹೆಣ್ಣು ಕೀಟಗಳು ಮೊಟ್ಟೆಗಳನ್ನ ಕಾಫಿ ಗಿಡಗಳ ಮೇಲಿರುವಂತ ತೊಗಟೆಯ ರಂಧ್ರಗಳಲ್ಲಿ ಬಿರುಕುಗಳಲ್ಲಿ ಇಡ್ತವೆ. ಹೆಣ್ಣು ಕೀಟಗಳು ಮೊಟ್ಟೆಗಳನ್ನ ಕಾಫಿ ಗಿಡದ ಮುಖ್ಯ ಕಾಂಡದ ಕೆಲವೊಂದು ಬಿರುಕುಗಳಲ್ಲಿ ಮತ್ತೆ ಎಲ್ಲೆಲ್ಲಿ ಸ್ವಲ್ಪ ರಂಧ್ರಗಳಿರ್ತವೆ ಅಂತಹ ಕಡೆ ಇಡ್ತವೆ. ತೊಗಟೆ ಮೇಲಿರುವಂತ ಸಡಿಲವಾದಂತ ಮೇಲ್ಗಡೆ ಎದ್ದಿರುವಂತ ಭಾಗದಲ್ಲೂ ಕೂಡ ಇವು ಮೊಟ್ಟೆಗಳನ್ನು ಇಡ್ತವೆ. ಜೊತೆಗೆ ಈ ಪ್ರಾಥಮಿಕ ರೆಂಬೆಗಳಲ್ಲೂ ಕೂಡ ಇವು ವಿಶೇಷವಾಗಿ ಸೂರ್ಯನ ಶಾಖಕ್ಕೆ ತೆರೆಕೊಂಡಿರುವಂತ ರೆಂಬೆಗಳ ಮೇಲೂ ಕೂಡ ಇವು ಮೊಟ್ಟೆಗಳನ್ನ ಇಡ್ತವೆ. ಹೆಣ್ಣು ಕೀಟ ಸಾಧಾರಣವಾಗಿ 100 ಮೊಟ್ಟೆಗಳನ್ನ ಇಡ್ತವೆ. ಇವು ಉದ್ದನೆಯಾಗಿರ್ತವೆ, ಹಾಲು ಬಿಳಿ ಬಣ್ಣವನ್ನ ಹೊಂದಿರ್ತವೆ, ಆನಂತರ ಅವು ಹಳದಿ ಬಣ್ಣಕ್ಕೆ ತಿರುಗ್ತವೆ. ಇಟ್ಟಂತ ಮೊಟ್ಟೆಗಳು 9-15 ದಿನದಲ್ಲಿ ಮರಿಗಳಾಗ್ತವೆ. ಈ ಮರಿಗಳು ತೊಗಟೆಯನ್ನ ಕೊರೆದು ಅಲ್ಲಿ ಅವುಗಳನ್ನ ತಿಂತವೆ, ವಿಶೇಷವಾಗಿ ಆ ಕಾಂಡದ ಬದಿಗಳಲ್ಲಿ ತಿಂತವೆ. ಸುಮಾರು ಈ ರೀತಿ 2 ತಿಂಗಳು ಅವು ಕಳೀತವೆ. ಆನಂತರ ಅವು ಮುಖ್ಯವಾದ ಗಟ್ಟಿಯಾದ ಕಾಂಡವನ್ನ ಪ್ರವೇಶ ಮಾಡಿ ಅಲ್ಲಿ ಸುರಂಗಗಳನ್ನ ಎಲ್ಲಾ ದಿಕ್ಕುಗಳಲ್ಲೂ ಕೂಡ ಮಾಡ್ತವೆ. ಕೆಲವೊಂದು ಸಂದರ್ಭದಲ್ಲಿ ಈ ಸುರಂಗಗಳು ಬೇರುವರೆಗೆ ಕೂಡ ಹೋಗಿರ್ತವೆ. ಸುರಂಗಗಳಲ್ಲಿ ಈ ಕೀಟದ ವಿಸರ್ಜನೆಯನ್ನ ನೋಡಬಹುದು. ಮರಿ ಹಂತ ಸುಮಾರು 10 ತಿಂಗಳವರೆಗೆ ಇರುತ್ತೆ. ಆನಂತರ ತೊಗಟೆ ಹತ್ರನೇ ಅವು ಸಣ್ಣ ಸಣ್ಣ ರಂಧ್ರಗಳಲ್ಲಿ ಕೋಶಾವಸ್ಥೆಯನ್ನ ಹೊಂದುತ್ತವೆ. ಚೆನ್ನಾಗಿ ಬೆಳೆದಂತಹ ಮರಿಹುಳು ಸುಮಾರು 2-3 cm ಉದ್ದ ಇರುತ್ತೆ. ತಿಳಿ ಹಳದಿ ಬಣ್ಣವನ್ನ ಹೊಂದಿರ್ತವೆ ಮತ್ತೆ ತಲೆ ಭಾಗದಲ್ಲಿ ಸ್ವಲ್ಪ ಅಗಲವಾಗಿರ್ತವೆ. ಕೋಶಾವಸ್ಥೆಯಲ್ಲಿ ಅವು 3-4 ವಾರಗಳನ್ನ ಕಳಿತವೆ. ಆನಂತರ ಅವು ಪ್ರೌಢ ದುಂಬಿಯಾಗಿ ಪರಿವರ್ತನೆ ಆಗ್ತವೆ. ಈ ಪ್ರೌಢ ದುಂಬಿಗಳು ಸಾಧಾರಣವಾಗಿ 3-7 ದಿನವರೆಗೆ ಆ ಸುರಂಗಗಳಲ್ಲಿ ಇರ್ತವೆ. ಆನಂತರ ಅವುಗಳು ಕಾಂಡವನ್ನ ಕೊರಕೊಂಡು ಹೊರಗಡೆ ಬರ್ತವೆ. ಇನ್ನು ಲಕ್ಷಣಗಳಿಗೆ ಬಂದ್ರೆ ಈ ಕಾಫಿ ಕಾಂಡದ ತೊಗಟಿನಲ್ಲಿ ಉಬ್ಬಿದ ಪ್ರದೇಶಗಳನ್ನ ಕಾಣಬಹುದು. ಆನಂತರ ಈ ಗಿಡಗಳು ಬಾರದಂತೆ ಕಾಣ್ತವೆ, ಹಳದಿ ಬಣ್ಣಕ್ಕೆ ತಿರುಗ್ತವೆ. ತೊಂದರೆಗೆ ಒಳಗಾದಂತ ಗಿಡಗಳು 7-8 ವರ್ಷದ ವಯಸ್ಸಿನವಾಗಿದ್ರೆ 1 ವರ್ಷದಲ್ಲೇ ಸತ್ತು ಹೋಗ್ತವೆ. ಸ್ವಲ್ಪ ಹಳೆಯ ಗಿಡಗಳಾದ್ರೆ ಈ ತೊಂದರೆಯನ್ನು ಸ್ವಲ್ಪ ಮಟ್ಟಿಗೆ ತಡ್ಕೊಂಡ್ರು ಕೂಡ ಅವು ಸರಿಯಾಗಿ ಉತ್ಪನ್ನವನ್ನ ಕೊಡೋದಿಲ್ಲ. ಪ್ರೌಢದುಂಬಿಗಳು ವರ್ಷದ ಎರಡು ಕಾಲದಲ್ಲಿ ಹೆಚ್ಚಾಗಿ ಹೊರಗಡೆ ಬರ್ತವೆ ಮತ್ತೆ ವಂಶಾಭಿವೃದ್ಧಿಯನ್ನು ಹೊಂದುತ್ತವೆ. ಒಂದು ಏಪ್ರಿಲ್ ಮೇ ತಿಂಗಳು, ಇನ್ನೊಂದು ಅಕ್ಟೋಬರ್ ಡಿಸೆಂಬರ್ ತಿಂಗಳು. ವಿಶೇಷವಾಗಿ ಮೋಡ ಮುಸುಕಂತಹ ವಾತಾವರಣ ಮತ್ತೆ ಈ ತೇವಾಂಶದಿಂದ ಕೊಡಿರುವಂತಹ ವಾತಾವರಣದ ಸಂದರ್ಭದಲ್ಲಿ ಈ ದುಂಬಿಗಳು ಹೊರಗಡೆ ಬರೋದು ಸ್ವಲ್ಪ ನಿಧಾನ ಆಗುತ್ತೆ. ಇನ್ನು ಈ ಕಾಫಿ ಬಿಳಿ ಕಾಂಡಕೊರಕದ ನಿಯಂತ್ರಣಕ್ಕೆ ಬಂದರೆ ನೆರಳಿನ ನಿರ್ವಹಣೆಯಲ್ಲಿ ಎರಡು ಹಂತದ ನೆರಳನ್ನು ನಿರ್ವಹಣೆ ಮಾಡಬೇಕಾಗತ್ತೆ. ಎತ್ತರದಲ್ಲಿ ಶಾಶ್ವತವಾದಂತಹ ನೆರಳು ಗಿಡಗಳ ವ್ಯವಸ್ಥೆಯನ್ನು ನಾವು ಮಾಡ್ಕೋಬೇಕಾಗತ್ತೆ. ಕೆಳಮಟ್ಟದಲ್ಲಿ ತಾತ್ಕಾಲಿಕ ನೆರಳು ಗಿಡಗಳನ್ನು ಹಾಕೋಬೇಕಾಗತ್ತೆ, ಅಂದರೆ ಈ ಹಾಲುವಣದಂತಹ ಗಿಡಗಳನ್ನು. ನೆರಳು ಮರಗಳನ್ನು ಸರಿಯಾಗಿ ನಿರ್ವಹಿಸಿ ಈ ಕಾಫಿ ಗಿಡಗಳು ವಿಶೇಷವಾಗಿ ದುಂಬಿಗಳು ಹೊರಗಡೆ ಬರುವಂತಹ ಸಂದರ್ಭದಲ್ಲಿ ಆ ದುಂಬಿಗಳಿಗೆ ಸಿಗದಂತೆ ನೆರಳಿನ ನಿರ್ವಹಣೆಯನ್ನು ಮಾಡಬೇಕಾಗತ್ತೆ. ನಾವು ಉಳಿದಿರುವಂತಹ ಕಾಂಡಗಳನ್ನ ಮತ್ತೆ ಕೂಳೆಗಳೇನಿರ್ತವೆ ಅವುಗಳನ್ನ ಕಿತ್ತು ನಾಶಪಡಿಸಬೇಕು, ಯಾಕೆಂದ್ರೆ ಅಲ್ಲಿ ಈ ಬಿಳಿ ಕಾಂಡ ಕೊರಕದ ವಿವಿಧ ಹಂತಗಳು ಇರೋ ಸಾಧ್ಯತೆ ಇರುತ್ತೆ. ಈ ಒಂದು ಕ್ರಮವನ್ನು ಅನುಸರಿಸೋದು ಬಹಳ ಮುಖ್ಯ. ಜೊತೆಗೆ ಸಡಿಲವಾಗಿರುವಂತಹ ಕಾಂಡದ ತೊಗಟೆಯನ್ನ ಸರಿಯಾಗಿ ಉಜ್ಜಿ ಅದನ್ನ ತೆಗಿಬೇಕಾಗತ್ತೆ, ಯಾಕೆಂದ್ರೆ ಸಡಿಲವಾಗಿರುವಂತಹ ತೊಗಟೆ ಒಂದು ಸಂದುಗಳಲ್ಲೇನೆ ಈ ಬಿಳಿ ಕಾಂಡ ಕೊರಕ ಮೊಟ್ಟೆಗಳನ್ನ ಇಡುವಂತಹದ್ದು. ಕೈಗೆ ನಾರಿನ ಕೈಕವಚಗಳನ್ನು ಹಾಕೊಂಡು ಮೃದುವಾಗಿ ಆ ಕಾಂಡಗಳನ್ನ ಉಜ್ಜಬೇಕಾಗತ್ತೆ. ಹೆಚ್ಚು ಉಜ್ಜಿದ್ರೆ ಆ ಕಾಂಡಕ್ಕೆ ತೊಂದರೆ ಆಗುವಂತ ಸಾಧ್ಯತೆ ಇರುತ್ತೆ. ಇದನ್ನ ಸ್ವಲ್ಪ ನಯವಾಗಿ ಮಾಡೋದ್ರಿಂದ ಹಸಿರಾಗಿರುವಂತಹ ಅಂಗಾಂಶಗಳಿಗೆ ಯಾವುದೇ ರೀತಿಯಾದಂತಹ ತೊಂದರೆ ಆಗಲ್ಲ. ಮುಖ್ಯವಾಗಿ ನಾವು ಲಿಂಗಾಕರ್ಷಕ ಬಲೆಗಳನ್ನ ಏಪ್ರಿಲ್ ಮೇ ತಿಂಗಳು ಮತ್ತೆ ಅಕ್ಟೋಬರ್ ಡಿಸೆಂಬರ್ ತಿಂಗಳಿನಲ್ಲಿ ಇಡಬೇಕಾಗತ್ತೆ. ವಿಶೇಷವಾಗಿ ಆಗ ಪ್ರೌಢ ದುಂಬಿಗಳು ಹೊರಗಡೆ ಬರುವಂತ ಸಂದರ್ಭ. ಆ ಸಂದರ್ಭದಲ್ಲಿ ಆ ದುಂಬಿಗಳನ್ನು ನಾವು ಆಕರ್ಷಿಸಿ ಅವುಗಳನ್ನು ಕೊಲ್ಲೋದ್ರಿಂದ ಬಿಳಿ ಕಾಂಡ ಕೊರಕದ ಬಾಧೆಯನ್ನು ತಪ್ಪಿಸಬಹುದು. ಇನ್ನು ರಾಸಾಯನಿಕ ಕ್ರಮಗಳಿಗೆ ಬಂದರೆ ಶೇಕಡ 10% ಸುಣ್ಣವನ್ನು ಸಿಂಪರಣೆ ಮಾಡಬಹುದು, ಅಂದರೆ 200 ಲೀಟರ್ ನೀರಿಗೆ 20 ಕಿಲೋಗ್ರಾಂನಷ್ಟು ಸುಣ್ಣವನ್ನು ಹಾಕ್ಕೊಂಡು ಅದಕ್ಕೆ 200 ಮಿಲಿಲೀಟರ್ನಷ್ಟು ಈ ಫೆವಿಕಾಲನ್ನು ಹಾಕ್ಕೊಂಡು ಮುಖ್ಯ ಕಾಂಡ ಮತ್ತು ದಪ್ಪ ಇರುವಂಥ ಪ್ರಾಥಮಿಕ ರೆಂಬೆಗಳಿಗೆ ಚೆನ್ನಾಗಿ ಸಿಂಪರಣೆ ಮಾಡೋದ್ರಿಂದ ಕೊರಕದ ವಿರುದ್ಧ ಒಳ್ಳೆಯ ರಕ್ಷಣೆಯನ್ನು ನೀಡುತ್ತೆ. ಮುಖ್ಯ ಕಾಂಡ ಮತ್ತು ಪ್ರಾಥಮಿಕ ರೆಂಬೆಗಳ ಮೇಲೆ ಇರುವಂಥ ಸಣ್ಣ ಸಣ್ಣ ಬಿರುಕುಗಳು ಮತ್ತು ರಂಧ್ರಗಳು ಇವೆಲ್ಲ ಮುಚ್ಚಿಕೊಳ್ಳೋ ರೀತಿಯಲ್ಲಿ ಸಿಂಪರಣೆಯನ್ನು ಕೈಗೊಳ್ಳಬೇಕಾಗತ್ತೆ. ಇನ್ನು ಕೀಟನಾಶಕಗಳನ್ನು ಸಿಂಪರಣೆ ಮಾಡೋದಾದರೆ ಮುಖ್ಯ ಕಾಂಡ ಮತ್ತು ದಪ್ಪ ಆಗಿರುವಂಥ ಪ್ರಾಥಮಿಕ ಕಾಂಡಗಳಿಗೆ ಏಪ್ರಿಲ್ ತಿಂಗಳ ಮಧ್ಯಭಾಗದಲ್ಲಿ ಮತ್ತೆ ಅಕ್ಟೋಬರ್ ತಿಂಗಳ ಕೊನೆಗೆ ಅಥವಾ ನವೆಂಬರ್ ತಿಂಗಳ ಪ್ರಾರಂಭದಲ್ಲಿ ಸಿಂಪರಣೆ ಮಾಡಬೇಕಾಗತ್ತೆ. ಯಾಕೆಂದ್ರೆ ಚಳಿಗಾಲದಲ್ಲಿ ಆಗುವಂತಹ ದುಂಬಿಗಳ ಉಗಮ ಸಾಕಷ್ಟು ಸಮಯದವರೆಗೆ ಇದು ಮುಂದುವರಿಯುತ್ತೆ. ಆ ಸಂದರ್ಭದಲ್ಲಿ ಪೆಂಥೋಯೇಟ್ 50 ಎಸಿ ಕೀಟನಾಶಕವನ್ನ ಪ್ರತಿ ಲೀಟರ್ ನೀರಿಗೆ 2 ಮಿಲಿಲೀಟರ್ ಪ್ರಮಾಣದಲ್ಲಿ ಬೆರೆಸಿಕೊಂಡು ನಾವು ಸಿಂಪರಣೆಯನ್ನು ಕೈಗೊಳ್ಳಬೇಕಾಗತ್ತೆ. ಇದಕ್ಕೆ 200 ಮಿಲಿಲೀಟರ್ನಷ್ಟು DDL ಫೆವಿಕಾಲ್ ಅನ್ನು ಕೂಡ ನಾವು ಬೆರೆಸ್ಕೋಬೇಕಾಗತ್ತೆ. ಒಂದು ಬ್ಯಾರಲ್ ನೀರಿಗೆ 400 ಮಿಲಿಲೀಟರ್ನಷ್ಟು ಈ ಪೆಂಥೋಯೇಟ್ 50 ಎಸಿ ಕೀಟನಾಶಕ ಬೇಕಾಗತ್ತೆ. ಒಂದು ಬ್ಯಾರಲ್ ನೀರು ಅಂದರೆ 200 ಲೀಟರ್ನಷ್ಟು ನೀರು. ಇದಕ್ಕೆ 400 ಮಿಲಿಲೀಟರ್ನಷ್ಟು ಈ ಪೆಂಥೋಯೇಟ್ 50 ಎಸಿ ಕೀಟನಾಶಕವನ್ನು ನಾವು ಹಾಕ್ಕೊಂಡು ದ್ರಾವಣ ಮಾಡಿಕೊಂಡು ಅದಕ್ಕೆ 200 ಮಿಲಿಲೀಟರ್ನಷ್ಟು ಈ DDL ಫೆವಿಕಾಲ್ ಅನ್ನು ಬೆರೆಸಿಕೊಂಡು ಸಿಂಪರಣೆಯನ್ನು ಕೈಗೊಳ್ಳಬೇಕಾಗತ್ತೆ. ಮುಖ್ಯವಾಗಿ ಈ ರಾಸಾಯನಿಕ ಸಿಂಪರಣೆಯನ್ನು ದುಂಬಿಗಳು ಹೊರಗಡೆ ಬರುವಂತಹ ಸಮಯಕ್ಕಿಂತ ಮುಂಚೆನೆ ಮಾಡಿ ಮುಗಿಸಬೇಕಾಗತ್ತೆ. ಇದರಿಂದ ಪರಿಣಾಮಕಾರಿಯಾಗಿ ಕಾಫಿಗೆ ಬರುವಂತಹ ಬಿಳಿ ಕಾಂಡ ಕೊರಕದ ಹಾವಳಿಯನ್ನು ನಿಯಂತ್ರಿಸಬಹುದು. ಇದುವರೆಗೆ ಬಿಳಿ ಕಾಂಡ ಕೊರಕ ನಿರ್ವಹಣೆ ಕುರಿತು ಮಾಹಿತಿ ಕೇಳಿದಿರಿ. ಈಗ ಮಾರುಕಟ್ಟೆ ಧಾರಣೆ. ಕಾಫಿ ಮಂಡಳಿ ಕ್ರೋಢೀಕರಿಸಿರುವಂತೆ ಮಾರುಕಟ್ಟೆಯಲ್ಲಿ ಕಾಫಿ ದರ 50 ಕೆಜಿ ಚೀಲವೊಂದಕ್ಕೆ ಅರಬಿಕಾ ಪಾರ್ಚ್ಮೆಂಟ್ 26,300 ರೂಪಾಯಿಯಿಂದ 27,000 ರೂಪಾಯಿಗಳು, ಅರಬಿಕಾ ಚೆರಿ 15,100 ರೂಪಾಯಿಯಿಂದ 16,800 ರೂಪಾಯಿ, ರೋಬಸ್ಟಾ ಪಾರ್ಚ್ಮೆಂಟ್ 22,200 ರೂಪಾಯಿಯಿಂದ 22,800 ರೂಪಾಯಿ, ರೋಬಸ್ಟಾ ಚೆರಿ 12,150 ರೂಪಾಯಿಯಿಂದ 13,100 ರೂಪಾಯಿ. ಇಲ್ಲಿಗೆ ನಮ್ಮ ಇಂದಿನ ಕೃಷಿರಂಗ ಕಾರ್ಯಕ್ರಮ ಮುಗಿಯಿತು. ನಾಳಿನ ಕೃಷಿರಂಗದಲ್ಲಿ ಅಡಿಕೆ ಅರಿಕೆ ಪ್ರಾಯೋಜಿತ ಕಾರ್ಯಕ್ರಮ, ಇದರಲ್ಲಿ ಅಡಿಕೆ ಕುರಿತು ತಾಂತ್ರಿಕ ಮಾಹಿತಿ ಚರ್ಚೆಯಲ್ಲಿ ಭಾಗವಹಿಸಲಿದ್ದಾರೆ ಕೆಳದಿ ಶಿವಪ್ಪನಾಯಕ ಕೃಷಿ ಹಾಗೂ ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಶಿವಮೊಗ್ಗ ಅಡಿಕೆ ಸಂಶೋಧನಾ ಕೇಂದ್ರದ ಪ್ರಾಧ್ಯಾಪಕರು ಹಾಗೂ ಮುಖ್ಯಸ್ಥರಾದ ಡಾಕ್ಟರ್ ನಾಗರಾಜಪ್ಪ ಅಡವೇಪರ್ ಅವರೊಂದಿಗೆ ಸಂದರ್ಶನವಿದೆ. ಬಳಿಕ ತಾಳೆಬೆಳೆ ಕೃಷಿ ಕುರಿತು ಮಾಹಿತಿಯನ್ನು ಕೇಳಬಹುದು. ನಾಳಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಕೃಷಿರಂಗ ಪ್ರಸಾರವಾಯಿತು. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇನಿಲ್ಲ, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇನಿಲ್ಲ, ಕೋಟಿ ವಿದ್ಯೆಗಳಲ್ಲಿ ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆ ಮೇಲು ಕೃಷಿತೋ ನಾಸ್ತಿ ದುರ್ಭಿಕ್ಷ ಇದನ್ನ ಸುದ್ದಿ. ಬಾಡಗರ ಕೇರಿ ಗ್ರಾಮತ್ರ ಮೇದೇರಿರ ಪೌತಿ ತಿಮ್ಮಯ್ಯ ರಘು ಎಂಗಡಪೊಣ್ಣು ಸುಶೀಲಾ ಎಂಗ ಇಂದು ಇಪ್ಪತ್ತು ನಾಲ್ಕರ ಗಂಟೆಗೆ ಮರಣಪಟ್ಟಿತ್ತು. ಒವತ್ಮೂಂದು ವೈತ್ರ ಮೇದೇರಿರ ಸುಶೀಲಾ ಎಂಗಡ ತಾಮನೆ ಪೆಮ್ಮಣಮಡ ಎಂಗಡ ಆಕೆರಿ ಕಾರ್ಯ ನಾಳೆ ಮಜ್ಜಣ ಬಾಡಗರ ಕೆರೆ ಪೋರಾಡಲುಳ್ಳ ಎಂಗಡ ಸ್ವಂತ ಮನೆಯಲ್ಲಿ ನಡಪಂದು ಒಕ್ಕಕಾರ ಅರಚಿಟ್ಟಿತು. ಮದೇ ಗ್ರಾಮದ ದಿವಂಗತ ಕಾರ್ಯಪ್ಪನವರ ಧರ್ಮಪತ್ನಿ ರುಕ್ಮಿಣಿಯವರು 76ನೇ ವರ್ಷ ಪ್ರಾಯದಲ್ಲಿ ಇಂದು ಸಂಜೆ 4 ಗಂಟೆಗೆ ನಿಧನರಾಗಿದ್ದಾರೆ. ರುಕ್ಮಿಣಿ ಅವರ ತವರು ಮನೆ ಬೈಚನ ಅಂತ್ಯಕ್ರಿಯೆ ನಾಳೆ ಮಧ್ಯಾಹ್ನ 1 ಗಂಟೆಗೆ ಮೃತರ ಸ್ವಗೃಹದಲ್ಲಿ ನಡೆಯಲಿದೆ. ನಿಧನ ಸುದ್ದಿ ಕೇಳಿದಿರಿ. ಆಕಾಶವಾಣಿ ಮಡಿಕೇರಿ. ಸುದ್ದಿ ಜುಂಪೆ ಪ್ರಾಯೋಜಕರು ಜ್ಞಾನಗಂಗಾ ಸೆಂಟ್ರಲ್ ಸ್ಕೂಲ್ ಬೆಳ್ಳಾರೆ. ನಿಮ್ಮ ಮಕ್ಕಳ ಉತ್ತಮ ಭವಿಷ್ಯಕ್ಕಾಗಿ ಅತ್ಯಾಧುನಿಕ ಕಲಿಕಾ ಸಾಧನಗಳನ್ನು ಹೊಂದಿದ್ದು ನುರಿತ ಬೋಧಕ ವರ್ಗ, ಸುಸಜ್ಜಿತ ಲ್ಯಾಬ್, ಪಿಕಪ್ ಡ್ರಾಪ್, ಹುಡುಗರಿಗೆ ಹಾಸ್ಟೆಲ್ ಸೌಲಭ್ಯವಿದೆ. ಮುಂದಿನ ವರ್ಷಕ್ಕೆ ದಾಖಲಾತಿಗಳು ಆರಂಭವಾಗಿದ್ದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9481909533 9449829233 ಅಥವಾ jgcs.co.in. ಸುದ್ದಿ ಜೊಂಪಿ ಓದುತ್ತಿರವು ಉಳುವಾರನ ರೋಷನ್ ಅಸಂತ್ ಜೊಂಪಿನ ವಿವರ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಜಿಲ್ಲಾ ಕ್ಷಯರೋಗ ನಿರ್ಮೂಲನಾ ಕೇಂದ್ರ ಇವರ ಕೂಡು ಕೂಟಲಿ ನಾಳೆ ಬೆಳಿಗ್ಗೆ 11 ಗಂಟೆಗೆ ಮಡಿಕೇರಿಪೇಟೆನ ಕೊಡಗು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯಲ್ಲಿ ವಿಶ್ವ ಕ್ಷಯರೋಗ 2025 ಕಾರ್ಯಕ್ರಮ ಏರ್ಪಾಡಾಟು. ಕಾರ್ಯಕ್ರಮದಲ್ಲಿ ಜಿಲ್ಲೆಯ ಉಸ್ತುವಾರಿ ಮಂತ್ರಿ ಎನ್ಎಸ್ ಬೋಸರಾಜು, ಶಾಸಕರು, ಸಂಸದರು ಸೇರಿದಂತೆ ಮುಖ್ಯಪಟ್ಟವು ಕೂಡಿಯಾಡಿವೆ. ಭಾರತೀಯ ಭೂಸೇನೆಯ ಕಡೆಯಿಂದ ನಾಳೆ ತಾರೀಕು 24ಕ್ಕೆ ಬೆಳಿಗ್ಗೆ 9 ಗಂಟೆಗೆ ಮಡಿಕೇರಿನ ಸ್ಟುವರ್ಟ್ ಹಿಲ್ಲಿರುವ ಕ್ರಿಸ್ಟಲ್ ಹಾಲ್ಲಿ ಮಾಜಿ ಯೋಧರು ಹಾಗೆ ವೀರ ನಾರಿಯರಿಗೆ ಜನಸಂಪರ್ಕ ರ್ಯಾಲಿ ಏರ್ಪಾಡಾಟು. ಈ ರ್ಯಾಲಿಯಲ್ಲಿ ಸ್ಪರ್ಶ ಪಿಂಚಣಿ, ಸಿಎಸ್ಟಿ ಹಾಗೆ ಇಸಿಎಚ್ಎಸ್ಗಳ ಕುರಿತಂಗೆ ಮಾಹಿತಿ ಮತ್ತೆ ಪುಕ್ಸಟೆ ವೈದ್ಯಕೀಯ ಹಾಗೆ ಹಲ್ಲಿನ ತಪಾಸಣಾ ಶಿಬಿರ ಏರ್ಪಾಡಾಟು. ಈ ರ್ಯಾಲಿಯಲ್ಲಿ ಜಿಲ್ಲೆಯ ಯೋಧರು ಮತ್ತೆ ಅವರ ಕುಟುಂಬದವರು ಕೂಡಿಯಾಡಿ ಇದರ ಲಾಭನ ಪಡ್ಕೊಳ್ಳಕ್ಕ ಸೈನಿಕ ಕಲ್ಯಾಣ ಮತ್ತು ಪುನರ್ವಸತಿ ಇಲಾಖೆಯ ಜಂಟಿ ನಿರ್ದೇಶಕರು ತಿಳಿಸಿದರು. ಗೋಳಿಕೊಪ್ಪ ಕೃಷಿ ವಿಜ್ಞಾನ ಕೇಂದ್ರ, ಸಸ್ಯತಳಿ ರಕ್ಷಣೆ ಮತ್ತು ರೈತರ ಹಕ್ಕುಗಳ ಪ್ರಾಧಿಕಾರ ನವದೆಹಲಿ, ಐಸಿಆರ್ ಕೃಷಿ ತಂತ್ರಜ್ಞಾನ ಅಳವಡಿಕೆ ಸಂಶೋಧನಾ ಸಂಸ್ಥೆ ಬೆಂಗಳೂರು ಇವರ ಕೂಡು ಕೂಟಲಿ. ಇದೇ ತಾರೀಕು 27ಕ್ಕೆ ಬೆಳಿಗ್ಗೆ 10 ಗಂಟೆಗೆ ಕೃಷಿ ವಿಜ್ಞಾನ ಕೇಂದ್ರ ಗೋಳಿಕೊಪ್ಪಲಿ ಸಸ್ಯತಳಿ ರಕ್ಷಣೆ ಮತ್ತು ರೈತರ ಹಕ್ಕುಗಳ ಕಾಯ್ದೆನ ಕುರಿತು 1 ದಿನದ ಮಾಹಿತಿ ಕೊಡುವ ಕಾರ್ಯಕ್ರಮ ಏರ್ಪಾಡಾಟು. ಕೊಡಗುಗೌಡ ಯುವವೇದಿಕೆಯ ಕಡೆಯಿಂದ ಬರುವ ತಿಂಗಳ ಏಪ್ರಿಲ್ ತಾರೀಕು 20ರಿಂದ ಮೇ ತಾರೀಕು 4ಕ್ಕೆ ಮುಟ ಮಡಿಕೇರಿ ಜನರಲ್ ತಿಮ್ಮಯ್ಯ ಜಿಲ್ಲಾ ಆಟದ ಬಾಣಿಲಿ ಗೌಡ ಪ್ರೀಮಿಯರ್ ಲೀಗ್ ಲೆದರ್ ಬಾಲ್ ಕ್ರಿಕೆಟ್ ಆಟ ಏರ್ಪಾಡಾಟು. ಕೊಡವ ಕುಟುಂಬಗಳನ್ನು ನಡೆಯುತ್ತಿರುವ ಮುದ್ದಂಡ ಹಾಕಿ ಹಬ್ಬದ ಕ್ರೀಡಾ ಜ್ಯೋತಿನ ಉದ್ಘಾಟನೆ ಇದೇ ತಾರೀಕು 25ಕ್ಕೆ ಕರಡ ಗ್ರಾಮದ ಪಾಂಡಂಡ ಕುಟುಂಬದ ಐನ್ ಮನೆಯಲ್ಲಿ ನಡೆದಿದೆ. ಉದ್ಘಾಟನೆಯನ್ನು ವಿರಾಜಪೇಟೆ ಕ್ಷೇತ್ರದ ಶಾಸಕ ಅಜ್ಜಿ ಕುಟಿರಾಯ ಸ್ಪನ್ನನ ಹಂಗೆ ಕೊಡವ ಹಾಕಿ ಹಬ್ಬದ ಜನಕತ ಹೆಸರು ಪಡೆದಿರುವ ದಿವಂಗತ ಪಾಂಡಂಡ ಕುಟ್ಟಪ್ಪ ಅವರ ಹೆಣ್ಣು ಲೀಲಾ ಕುಟ್ಟಪ್ಪವು ಮಾಡಿವೆ. ಸರ್ಕಾರದ ಆದೇಶದ ಪ್ರಕಾರ ಜಿಲ್ಲೆಯಲ್ಲಿರುವ ಎಲ್ಲ ಹೋಮ್ಸ್ಟೇಗ ಪ್ರಸಿದ್ಧಿಮ ಇಲಾಖೆಯಲ್ಲಿ ನೋಂದಣಿ ಮಾಡಿಸುವುದು ಕಡ್ಡಾಯ ಆಯಿತು. ಇದರ ಕುರಿತು ಹೋಮ್ಸ್ಟೇ ಮಾಲೀಕರಿಗೆ ಬೇಕಾದಷ್ಟು ಕಾಲಾವಕಾಶ ಕೊಟ್ಟರು ಇನ್ನೂ ಸುಮಾರು ಹೋಮ್ಸ್ಟೇಗ ನೋಂದಣಿ ಆತ್ಲೆ. ಇದು ಜಿಲ್ಲಾಡಳಿತದ ಗಮನಕ್ಕೆ ಬಂದುಟ್ಟು ನೋಂದಣಿಯಾಗದ ಹೋಮ್ಸ್ಟೇಗ ಕಡ್ಡಾಯ ಆಗಿ ನೋಂದಾಯಿಸಿಗಳಿಗೆ ಸೂಚನೆ ಕೊಟ್ಟಳು. ಪ್ರಸಿದ್ಧಿಮ ಇಲಾಖೆಯಲ್ಲಿ ನೋಂದಣಿಯಾಗದೆ ಕಾನೂನಿಗೆ ವಿರುದ್ಧವಾಗಿ ನಡೀತಾ ಇರುವ ಹೋಮ್ಸ್ಟೇಗಳ ವಿರುದ್ಧ ಕಾನೂನು ರೀತಿಯ ಕ್ರಮ ತಗೊಂಡವೆತ್ತ ಪ್ರಸಿದ್ಧಿಮ ಇಲಾಖೆಯ ಉಪನಿರ್ದೇಶಕಿ ಅನಿತಾ ಭಾಸ್ಕರ್ ತಿಳಿಸಿದಳು. ರಾಷ್ಟೀಯ ಆಯುಷ್ ಅಭಿಯಾನದ ಯೋಜನೆಯಲ್ಲಿ ಸಮುದಾಯ ಆರೋಗ್ಯ ಅಧಿಕಾರಿಗಳ ಚಾಕರಿಗೆ ಸಂಬಂಧಪಟ್ಟಂಗೆ ತಾತ್ಕಾಲಿಕ ಆಯ್ಕೆ ಪಟ್ಟಿನ ಕಚೇರಿನ ಸೂಚನಾ ಬೋರ್ಡ್ಲಿ ಹಾಕೊಳ್ಳೋ. ಈಕೆ ಸಂಬಂಧಪಟ್ಟಂಗೆ ಏನಾದ್ರು ಪುಕಾರಿಗಳಿದ್ದರೆ ಇದೇ ತಾರೀಕು 27ರ ಸಾಯಂಕಾಲ 4 ಗಂಟೆಯೊಳಗೆ ತಿಳಿಸಕೃತ ಜಿಲ್ಲಾ ಆಯುಷ್ ಅಧಿಕಾರಿಗಳ ತಿಳಿಸಿದಳು. ಪೊನ್ನಂಪೇಟೆ ಸಾಯಿ ಶಂಕರ್ ಕಾಲೇಜಲ್ಲಿ 2024-25 ಸಾಲಿನ ಬಿಎಡ್ ನಾಲ್ಕನೇ ಸೆಮಿಸ್ಟರ್ಲ್ಲಿ ಓದಿದ ಎಲ್ಲ ಮಕ್ಕ ಪರೀಕ್ಷೆಯಲ್ಲಿ ಪಾಸಾಗಿ ಕಾಲೇಜಿಗೆ 100% ಫಲಿತಾಂಶ ಬಂದುಟ್ಟುತ್ತ ಸಂಸ್ಥೆಯ ಅಧ್ಯಕ್ಷರು ತಿಳಿಸಿದಳು. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ 2024-25 ಜನವರಿ ಆವೃತ್ತಿನ ಪ್ರವೇಶಾತಿಗೆ ಸೇರಿಕೆ ಇದೇ ತಾರೀಕು 31ಕ್ಕೆ ಮುಟ ಕಾಲಾವಕಾಶ ಹುಟ್ಟುತ್ತ ಕೇಂದ್ರದ ಪ್ರಾದೇಶಿಕ ನಿರ್ದೇಶಕರು ತಿಳಿಸಿದಳು. ರಣ ಬಿಸಿಲಿಗೆ ಕಾದು ಬಾಯಿ ಬಿಡುತ್ತಿದ್ದ ಭೂಮಿ ಯಾಗಪ್ಪ ಒಮ್ಮೆ ನೀರು ಸಿಕ್ಕಿದತ್ತ ಪಾರಕಾಯ್ತಾ ಇತ್ತು. ಆದರೆ ಇದೀಗ ಕಳೆದ 3 ದಿನಗಳಿಂದ ಜಿಲ್ಲೆಯ ಸುಮಾರು ಕಡೆಗಳಿಗೆ ಅಲ್ಲಲ್ಲಿ ಮಳೆ ಬಿದ್ದು ಭೂಮಿ ತಂಪಾಗ್ತಿರುವ ವರದಿಗ ಬರ್ತಾವಟ್ಟು. ನಿನ್ನೆ ಮತ್ತೆ ಇಂದು ಸಾಯಂಕಾಲ ಸುಮಾರು ಕಡೆಗಳಿಗೆ ಒಳ್ಳ ಮಳೆ ಬಿದ್ದು ಬಾಡಿ ಹೋಗಿದ್ದ ರೈತರ ಮೊಕ್ಕಲಿ ಕುಸಿಕೊಂಡುಟ್ಟು. ಇಲ್ಲಿಗೆ ಇಂದಿನ ಸುದ್ದಿ ಜೊಂಪೆ ಮುಕ್ತ. ಸುದ್ದಿ ಜೊಂಪೆ ಪ್ರಸಾರವಾಯಿತು. ಪ್ರಾಯೋಜಕರು

ಇಂದು ಪತ್ರಿಕೆನ ಓದೋಂಗಡ ಸಂಖ್ಯೆ ಕಮ್ಮಿ ಆಯ್ತು. ಪತ್ರಕರ್ತಂಗ ಇನ್ನೆಚ್ಚಕ್ಕೂ ಚಿಂತನಶೀಲ ಗಡತಕ್ಕೆ ಏರ ಒತ್ತಾಸೆ ಕೊಡ್ಕೊಡೋದು ಮಡಿಕೇರಿ ವಕೀಲಂಗಡ ಸಂಘದ ಅಧ್ಯಕ್ಷ ಎಂ ಎ ನಿರಂಜನ್ ಅಭಿಪ್ರಾಯಪಟ್ಟದು. ಕೊಡಗು ಪತ್ರಕರ್ತಂಗಡ ಸಂಘದ್ರ ಪುದಿಯ ಆಡಳಿತ ಮಂಡಳಿ ಕರಡ ಅಧಿಕಾರ ಎಡ್ತವ ಕಾರ್ಯಕ್ರಮದಲ್ಲಿ ಕನಪಟ್ಟ ಬಿಂದು ಆಯ್ತು ಕೂಡಿ ಆಡುವಂಚೆ ಅವು ತಕ್ಕ ಬರ್ದದ್ದು. ತಂಗಡ ಎಳ್ತರು ನಿಖರಾನ ಸತ್ಯಾಂಶ ಉಂಡಂಗೆ ಏದೇ ವಿಚಾರದಲ್ಲಿ ಪತ್ರಕರ್ತಂಗ ಬೊತ್ತಂಡಿ ಅವಶ್ಯಕತೆ ಇಲ್ಲ ಎಂದು ಎಣಿಸಿ ಜಿಲ್ಲರ ಚೇಂಬರ್ ಆಫ್ ಕಾಮರ್ಸ್ ಅಧ್ಯಕ್ಷ ಬಿ ಆರ್ ನಾಗೇಂದ್ರ ಪ್ರಸಾದ್ ಕಾರ್ಯಕ್ರಮಕ್ಕೆ ಮುಳ್ಳಿಟ್ಟದೆ. ಕೂರ್ಗ್ ಹೋಟೆಲ್ ಪಿನ್ಯ ರೆಸಾರ್ಟ್ ಅಸೋಸಿಯೇಷನ್ ಅಧ್ಯಕ್ಷ ಕುಂಡ್ಯೋಳಂಡ ದಿನೇಶ್, ನಿಕಟಪೂರ್ವ ಅಧ್ಯಕ್ಷ ಎಸ್ ಎ ಮುರುಳೀಧರ್, ಪುದ್ಯ ಸಮಿತಿ ಅಧ್ಯಕ್ಷ ಹೆಚ್ ಟಿ ಅನಿಲ್ ಇಂಚೆತ್. ಇದೇ ನೇರತ್ತು ಸಾಹಿತ್ಯ ಪಿನ್ಯ ಎಳುತ್ತಕರ್ತಿ ಡಾಕ್ಟರ್ ಮುಲ್ಲೆಂಗಡ ರೇವತಿ ಪೋಯ, ಯೋಗಾಸನದಲ್ಲಿ ವಿಶ್ವ ದಾಖಲೆ ಮಾಡುವ ಮದೆನಾಡ್ ಗ್ರಾಮದ ಸಿಂಚನ ವಿಕ್ರಮ್ ಜಾದುಗಾರ್ ಯಂಗಳ ಸನ್ಮಾನ ಮಾಡಿದರು.